75ನೇ ವರ್ಷದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ಏಪ್ರಿಲ್ 18ರಿಂದ 22ರವರೆಗೆ ಮಾನ್ಯ ಸಂಸದರುಗಳ ಸಹಯೋಗದಲ್ಲಿ ರಾಜ್ಯದಲ್ಲಿ ತಾಲೂಕು ಮಟ್ಟದ ಆರೋಗ್ಯ ಮೇಳ. ಮೇಳದಲ್ಲಿ ಅರ್ಹರಿಗೆ ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ, ABARK ಕಾರ್ಡ್ ವಿತರಿಸಲಾಗುತ್ತದೆ. ಎಲ್ಲ ನಾಗರಿಕರಿಗೂ ಡಿಜಿಟಲ್ ಆರೋಗ್ಯ ಗುರುತಿನ ಐಡಿ ಮಾಡಿಕೊಡಲಾಗುತ್ತದೆ. ಸೂಪರ್ ಸ್ಪೆಷಲಿಸ್ಟ್ ಸೇವೆಗೆ ಉಚಿತ ವಿಶೇಷ ಆರೈಕೆ ಮತ್ತು ಟೆಲಿಕನ್ಸಲ್ಟೇಷನ್. ಅಸಾಂಕ್ರಾಮಿಕ ರೋಗಗಳ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ಸಾಂಕ್ರಾಮಿಕ ರೋಗಗಳು ಮತ್ತು ಸಾಮಾನ್ಯ ಕಾಯಿಲೆಗಳಿಗೆ ಚಿಕಿತ್ಸೆ, ಆಯುಷ್ ಆರೈಕೆ ಮತ್ತು ಯೋಗ ಶಿಬಿರಗಳು. ನೆನಪಿಡಿ, ಏಪ್ರಿಲ್ 18ರಿಂದ 22ರವರೆಗೆ ರಾಜ್ಯದ ಎಲ್ಲ ತಾಲೂಕುಗಳಲ್ಲಿ ಉಚಿತ ಆರೋಗ್ಯ ಮೇಳ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ. ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242, 8700014242. ಇದೀಗ ಕೇಳೋಣ ಕೃಷಿ ಬದುಕಿನ ಅನುಭವಗಳ ಕುರಿತು. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಬಿಸ್ತುವಳ್ಳಿ ಗ್ರಾಮದ ರೈತ ಮಹಿಳೆಯರಾದ ಮಧು ಹೆಚ್ಎಸ್ ಹಾಗೂ ಮಂಜುಳಮ್ಮ ಅವರೊಂದಿಗೆ ಸಂದರ್ಶನವನ್ನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಬಿಸ್ತುವಳ್ಳಿ ಗ್ರಾಮದ ರೈತ ಮಹಿಳೆಯರಾದಂತಹ ಎಚ್ಎಸ್ ಮಧು ಹಾಗೂ ಮಂಜುಳಮ್ಮ ಅವರನ್ನ ಮಾತಾಡಿಸ್ತಾ ಇದೀವಿ. ಅವರ ಒಂದು ಕೃಷಿ ಬದುಕಿನ ಅನುಭವಗಳು ಯಾವ ರೀತಿ ಇದೆ ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಮಧು ಹಾಗೂ ಮಂಜುಳಮ್ಮ ಅವರೇ. ನಮಸ್ಕಾರ. ನಮಸ್ತೆ. ಈಗ ಮಧು ಅವರನ್ನ ಮಾತಾಡ್ಸೋಣ. ಮಧು ಅವರೇ, ನೀವು ನಿಮ್ಮ ಒಂದು ಬಾಲ್ಯ ಜೀವನ ಹೇಗೆ ಕಲಿತೀರಿ? ಈಗ ಬಟ್ಟೆ ಹೊಲಿಯೋದು ಮದುವೆಗಿಂತ ಮುಂಚೆನೆ ಕಲ್ತಿದ್ವಿ, ಅದರಿಂದ ಬಹಳ ಅನುಕೂಲ ಐತೆ. ಮನೇಲಿ ಮನೆಯವರನ್ನ ಎಲ್ಲದಕ್ಕೂ ಕೇಳಕ್ಕಾಗಲ್ಲ ದುಡ್ಡು. ಈಗ ನಮ್ ಖರ್ಚು ಸ್ವಲ್ಪ ಮೇಂಟೈನ್ ಮಾಡ್ಕೋಬಹುದು, ಆದ್ರೂ ಸ್ವಲ್ಪ ಕಲ್ತಿದ್ರೆ ಚೆನ್ನಾಗೆ. ನಮ್ದು ಓದು ಅರ್ಧ ನಿಂತಿರೋ, SLC ಮಾಡಿದ್ವಿ. SLC ಮಾಡಿಬಿಟ್ಟು ಆಮೇಲೆ ಟೈಲರಿಂಗ್ ಕಲ್ತಿರೋದ್ರಿಂದ ಸ್ವಲ್ಪ ಅನುಕೂಲ ಆಗಿದೆ. ಈಗ ನೀವು ಹೇಳಿದ್ರ ನಮ್ಮ ತವರ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಕೃಷಿ ಬದುಕು ನಮಗೆ ಗೊತ್ತಿರಲಿಲ್ಲ ಅಂತ ಹೇಳಿದ್ರ, ಅಂದ್ರೆ ಕೃಷಿ ಬದುಕು ಯಾಕೆ ನೀವು ಅವತ್ತಿನ ದಿನದಲ್ಲಿ ಕಲೀಲಿಲ್ಲ? ಇಲ್ಲ ಸರ್, ಅಪ್ಪಾಜಿ ಅಮ್ಮವರು ಮಾಡ್ತಾ ಇದ್ರ, ಹಂಗಾಗಿ ನಮಗೆ ಅದ್ರ ಬಗ್ಗೆ ಏನು ಅನುಭವ ಇಲ್ಲ. ಈ ಮದ್ವೆ ಅಂದ್ಮೇಲಿಂದ ಹಂಗೆ ಈಗ ಅದ್ರ ಬಗ್ಗೆ ತಿಳ್ಕೊಂತಾ ಇದೀವಿ. ಈಗ ಚೆನ್ನಾಗಿ ಟಿ ಮಿಷಿನ್ ಇದೆ, ಅದನ್ನು ಕಲ್ತಿದೀವಿ, ಅದನ್ನು ಮಾಡ್ತಾ ಇದೀವಿ. ಈಗ ಮಕ್ಕಳು ನೋಡ್ಕೊಂತೀವಿ, ಬಟ್ಟೆನೂ ಹೊಲಿತೀವಿ, ಎಲ್ಲದೂ ಮಾಡ್ತಾ ಇದೀವಿ, ಚೆನ್ನಾಗಿ ಅನಿಸ್ತಾ ಇದೆ. ಈಗ ನಿಮ್ಮ ತವರ ಮನೆಯಲ್ಲಿ ಅಂದ್ರೆ ನಿಮ್ಮ ತಂದೆ ತಾಯಿ ಅಲ್ಲಿ ಏನೇನ್ ಬೆಳೀತಾ ಇದ್ರು? ಚೆನ್ನಾಗಿ ತರಕಾರಿ ಅದೆಲ್ಲ ಮೆಕ್ಕೆಜೋಳ ಬೆಳೀತಾ ಇದ್ರು. ಇಲ್ಲಿ ಬಂದ್ಮೇಲೆ ಈಗ ಮೆಕ್ಕೆಜೋಳ ಹಾಕ್ತಾರ, ಹಂಗಾಗಿ ನಾವು ಹೋಗ್ತಾ ಇದೀವಿ. ಚೆನ್ನಾಗಿ ಮದ್ವಿಕಿನ ಮುಂಚೆ ಏನ್ ಗೊತ್ತಾ ಇರ್ಲಿಲ್ಲ, ಈಗ ತಿಳ್ಕೊಂತಾ ಇದೀವಿ. ಚಿಕ್ಕವರಿದ್ದಾಗ ಹೆಣ್ಮಕ್ಳನ್ನ ಯಾವುದೇ ಕೃಷಿ ಕೆಲಸ ಖರ್ಚಲ್ಲ, ಅಂದ್ರೆ ಆ ಪದ್ಧತಿ ನಿಮ್ಮನೆಯಲ್ಲೇ ಇದೆ? ಹಾ ಸರ್, ನಮ್ಮನೆ ಅದ್ರಲ್ಲಿ ಒಬ್ಳೆ, ಹಂಗಾಗಿ ಏನಕ್ಕೆ ಗೊತ್ತಾ ಇರ್ಲಿಲ್ಲ, ಈಗ ತಿಳ್ಕೊಂತಾ ಇದೀವಿ. ಈಗ SSLC ತನಕ ವಿದ್ಯಾಭ್ಯಾಸ ಮಾಡ್ಕೊಂಡಿದ್ವಿ ಅಂತ ಹೇಳಿದ್ರಲ್ಲ, ಇನ್ನು ಮುಂದಿನ ಒಂದು ವಿದ್ಯಾಭ್ಯಾಸ ಮಾಡ್ಬೇಕಂತ ಅನಿಸ್ತಿಲ್ವ ನಿಮಗೆ? ಓದಿದ್ರೆ ಚೆನ್ನಾಗಿರೋದು ಅಂತ ಈಗ ಅನಿಸ್ತಾ ಇದೆ, ಆದ್ರೂ ಪರವಾಗಿಲ್ಲ. ಈಗ ನಾವು ಟೈಲರಿಂಗ್ ಇಂದ ಕಲ್ತಿರೋದ್ರ ಬಗ್ಗೆ ಈಗ ಎತ್ತಿ ಬೀಸ್ತಾ ಇದೀವಿ, ಅದರಿಂದ ಒಟ್ಟು ನಮಗೇನು ಈಗ ಅದೇನು ಅನಿಸ್ತಾ ಇಲ್ಲ. ಓದಿಲ್ಲ ಅಂತ ಏನು ಅನಿಸ್ತಾ ಇಲ್ಲ, ಆದ್ರೂ ಮೊದ್ಲು ಅನ್ಸೋದು ಓದಿದ್ರೆ ಚೆನ್ನಾಗಿರೋದು, ವಿದ್ಯೆನೆ ಇರ್ಬೇಕು, ಇದೂ ಎಲ್ಲದೂ ಇರ್ಬೇಕು ಅಂತ. ಈಗ ಟೈಲರಿಂಗ್ ಅಂತಂದ್ರೆ ನೀವು ಯಾವ್ಯಾವ ರೀತಿಯಾದಂತ ಬಟ್ಟೆಗಳನ್ನ ಸ್ಟಿಚಿಂಗ್ ಅಥವಾ ಹೊಲಿತೀರ? ಬ್ಲೌಸ್ ಹೊಲಿತೀವಿ, ಡ್ರೆಸ್ಸಿಂಗ್ ಸ್ಟಿಚ್ ಮಾಡ್ತೀವಿ. ಮೊದ್ಲು ಅಷ್ಟು ಅನುಭವ ಇರ್ಲಿಲ್ಲ, ಕಲ್ತಿದ್ವಿ, ಆದ್ರೆ ತೋರ್ ಮನೇಲಿ ಇದ್ದಾಗ ಅಷ್ಟೊಂದು ಜವಾಬ್ದಾರಿ ಇದ್ದಿಲ್ಲ ಅದ್ರ ಬಗ್ಗೆ. ಕಲ್ತಿದ್ರೂ ಹೊಲಿತಾ ಇರ್ಲಿಲ್ಲ, ಈಗ ಇಲ್ಲಿ ಜವಾಬ್ದಾರಿ ಜಾಸ್ತಿ ಆಗಿದೆ. ಅಂದ್ರೆ ನೀವು ಮದುವೆಯಾಗಿ ಗಂಡನ ಮನೆ ಬಂದ ಮೇಲೆ ಅಂದ್ರೆ ಈ ಟೈಲರಿಂಗ್ ಆಸಕ್ತಿ ಯಾಕೆ ಬಂತು ಅಂತ ಹೇಳ್ತೀರ? ಅದ್ರದ್ದು ನಮ್ಗೆ ಹೊರಗಡೆ ಮಾಡೋದು ಅಷ್ಟು ಅನುಭವ ಇರ್ಲಿಲ್ಲ, ಹಂಗಾಗಿ ಟೈಲರಿಂಗ್ ಇಂದ ಜಾಸ್ತಿ ಯೂಸ್ ಮಾಡ್ಕೊಂಡು ಅದರಿಂದ ಸ್ವಲ್ಪ ಅರಬಾರಿ ಕಲ್ತಿದ್ರು, ಆಮೇಲೆ ಇಲ್ಲಿ ಬಂದ್ಮೇಲೆ ಫುಲ್ ಕಲ್ತು ಈಗ ಬಟ್ಟೆನು ಬಹಳ ಹೊಲಿತಾ ಇದೀವಿ, ಅದರಿಂದ ಚೆನ್ನಾಗಿದೆ. ಈಗ ಹಳ್ಳಿಯಲ್ಲಿ ಸಾಕಷ್ಟು ಕಾಂಪಿಟೇಷನ್ ಇರುತ್ತೆ, ಅಂದ್ರೆ ಸಾಕಷ್ಟು ಜನ ಈಗ ಮಹಿಳೆಯರು ಈ ಒಂದು ಟೈಲರಿಂಗ್ ಕಲ್ತ್ಕೊಂಡು ಇಷ್ಟು ಹೊಲಿತಾ ಇರ್ತಾರೆ, ಅಂದ್ರೆ ಅಂತದ್ರಲ್ಲಿ ನೀವು ಯಾವ ರೀತಿ ಕಾಂಪಿಟೇಷನ್ ಮೇಲೆ ಹೊಲಿದ್ರೆ? ಸರ್, ಬ್ಲೌಸ್ ಡಿಸೈನ್ ಚೆನ್ನಾಗಿ ಮಾಡ್ತೀವಿ, ಹಂಗಾಗಿ ಈಗ ಚೆನ್ನಾಗಿ ಬೀಳ್ತಿದ್ದೇವೆ ಬಟ್ಟೆಗಳು. ಡ್ರೆಸ್ಗಳು ಇಲ್ಲಿ ಹಳ್ಳಿಯಲ್ಲಿ ಅಂದ್ರೆ ಬಹಳ ಜನ ಹೊಲಿಯಲ್ಲ, ಹಂಗಾಗಿ ಹಳ್ಳಿಗಳಾಗಿನೇ ಕಮ್ಮಿ ರೇಟ್, ಒಂದ್ ಸ್ವಲ್ಪ 10-20 ಜಾಸ್ತಿ ಇರೋದ್ರೆ ಕಮ್ಮಿ, ಒಂದ್ 10-20 ಕಮ್ಮಿ ಇಸ್ಕೊಂಡ್ರೆ ಚೆನ್ನಾಗಿ ಒಟ್ಟು ಡಿಸೈನ್ ಮೇಲೆ ಬ್ಲೌಸ್ ಹಾಕ್ತಾರೆ, ಡಿಸೈನ್ ಟೀಚಿಂಗ್ ನೋಡ್ತಾರೆ, ಚೆನ್ನಾಗಿ ಟೀಚಿಂಗ್ ಮಾಡಿದ್ರೆ ಹೊಲಿಗೆ ನೋಡ್ತಾರೆ, ಹೊಲಿಗೆ ನೋಡಿದ್ರೆ ಹೊಲಿಗೆ ಚೆನ್ನಾಗಿದ್ರೆ ಚೆನ್ನಾಗಿ ಪರವಾಗಿಲ್ಲ ಹಾಕ್ತಾರೆ. ನೀವು ಬ್ಲೌಸ್ ಮಾತ್ರ ಅಷ್ಟೇ ಸ್ಟಿಚಿಂಗ್ ಮಾಡೋದು? ಬ್ಲೌಸ್, ಚೂಡಿ, ಲಂಗ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ತೀವಿ. ಈಗ ಎಂಬ್ರಾಯ್ಡರ್ ಅಂತ ಮಾಡ್ತಾರೆ, ಜಿಗ್ ಜಾಗ್ ಅಂತ ಹೇಳಿ ಮಾಡ್ತಾರೆ, ಅಂದ್ರೆ ಆ ತರದೆಲ್ಲ ಮಿಷಿನ್ ತಂದಿಟ್ಕೊಂಡಿದ್ರೆ ನೀವು? ಇಲ್ಲ, ಜಿಗ್ ಜಾಗ್ ಮಿಷಿನ್ ಏನಿಲ್ಲ, ಆದ್ರೂ ಇದು ನಮ್ ಸೀರೆ ಕುಚ್ಚು ಕಟ್ಟೋದು, ಪಾಸ್ ಹಾಕೋದು ಎಲ್ಲ ಮಾಡ್ತೀವಿ ನಾವು. ಜಿಗ್ ಜಾಗ್ ಮಿಷಿನ್ ಇರ್ಬೇಕಾಯ್ತು, ಅದರಿಂದ ಈಗ ತಗೊಂಡಿಲ್ಲ, ಇನ್ ಮೇಲೆ ತಗೋಬೇಕು. ಅಂದ್ರೆ ವರ್ಷದ ಯಾವ ಕಾಲದಲ್ಲಿ ಹೆಚ್ಚು ನಿಮಗೆ ಈ ಟೈಲರಿಂಗ್ ನಲ್ಲಿ ಕೆಲಸ ಸಿಗುತ್ತೆ ನಿಮಗೆ? ಇಲ್ಲ ಸರ್, ಡೈಲಿನ ಈಗ ಪುರಸ್ತತೆ ಇಲ್ಲ ನಮಗೆ. ಟೈಲರಿಂಗ್ ಮಾಡ್ತೀವಿ, ಜೀನಲ್ಲಿ ಹೋಗ್ತೀವಿ, ಕಾಳು ಹಸ್ ಮಾಡೋದು, ರಾಗಿ ಹಿಟ್ಟು ಬೀಸೋದು ಎಲ್ಲಾನು ಮಾಡ್ತೀವಿ, ಅದನ್ನು ಮನೆ ಕೆಲಸನೂ ಮಾಡ್ತೀವಿ, ಮಕ್ಕಳು ನೋಡ್ಕೊಂತೀವಿ, ಎಲ್ಲದು ಚೆನ್ನಾಗ್ತದೆ. ಅಂದ್ರೆ ಒಂದು ದಿನದಲ್ಲಿ ನೀವು ಎಷ್ಟು ಬ್ಲೌಸ್ ಅನ್ನ ಸ್ಟಿಚಿಂಗ್ ಮಾಡ್ತೀರಾ? ಸರ್, ಒಂದು 3-4 ಹೊಲಿಬಹುದು. ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡ್ಬೇಕಂತಂದ್ರೆ ಅಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ರೇಟ್ ಇರುತ್ತೆ ನಿಮಗೆ. ಸಾದಾ ಸ್ಟಿಚಿಂಗ್ ಮಾಡಿದ್ರೆ ಇಷ್ಟು, ಬೇರೆ ಬೇರೆ ಡೆಕೋರೇಷನ್ ಮಾಡಿ ಸ್ಟಿಚಿಂಗ್ ಮಾಡಿದ್ರೆ ಇಷ್ಟು ಅಂತ ಹೇಳಿ ನಿಗದಿ ಮಾಡಿರ್ತೀರಾ? ಪ್ಲೈನ್ ಅಂದ್ರೆ 60 ರೂಪಾಯಿ, ಲೈನಿಂಗ್ ಹಾಕೋದ್ರೆ 120, ಡಿಸೈನ್ ಮಾಡಿದ್ರೆ 200-250, ಡಿಸೈನ್ ಮೇಲೆ ದುಡ್ಡು ಅಂತೀವಿ. ಈಗ ಒಂದ್ ಬ್ಲೌಸ್ ನಾವು ಸ್ಟಿಚಿಂಗ್ ಮಾಡ್ಬೇಕಂತಂದ್ರೆ ಸುಮಾರು ಅಂತಂದ್ರೆ ಎಷ್ಟು ಖರ್ಚು ಬರ್ಬೋದು ನಿಮಗೆ? ನಮಗೆ ಒಂದ್ 50-60 ರೂಪಾಯಿ ಒಳಗನೆ, ಏನಾದ್ರೂ ಡಿಸೈನ್ ಲೇಸ್ ಡಿಸೈನ್ಸ್ ಏನಾದ್ರೂ ಮಾಡಿದ್ರೆ ಅಷ್ಟು ಬರುತ್ತೆ ಅಷ್ಟೇ ಸರ್, ಅದು 50 ರೂಪಾಯಿ ಅಷ್ಟು ಒಳಗೆ ಬರುತ್ತೆ. ಆದ್ರೆ ಚೆನ್ನಾಗೈತೆ, ಹೆಣ್ಮಕ್ಳಿಗೆ ಹೇಳ್ತಾ ಇದೀನಿ ನಾನು ಇವತ್ತು, ಟೈಲರಿಂಗ್ ಕಲ್ತಿರೋದು ಬಹಳ ಚೆನ್ನಾಗಿ ಖರ್ಚನ್ನು ಮೇಂಟೈನ್ ಮಾಡ್ಬೋದು, ಒಟ್ಟು ಕಲ್ತಿರೋದು ಒಳ್ಳೇದು ಆಗೈತೆ ಅನ್ಕೊಂಡಿದೀನಿ. ಹಿಟ್ಟಿನ ಗಣ್ಯ ಇಟ್ಕೊಂಡಿದ್ವಿ ಅಂತ ಹೇಳಿದ್ರು, ಅಂದ್ರೆ ಯಾವ ರೀತಿ ಅಭಿವೃದ್ಧಿ ಮಾಡಿದ್ರೆ ಈಗ? ಸರ್, ಚಿಕ್ಕದಾಗಿ ಇತ್ತು, ಅದು ನಮ್ಮ ಮಾವನವರು ನೋಡ್ಕೊಂತಾ ಇದ್ರು, ಈಗ ನಾವು ನಮ್ಮ ಮನೆಯವರು ಸೇರ್ ಮಾಡ್ತಾ ಇದೀವಿ. ಚೆನ್ನಾಗಿ ಈಗ ದೊಡ್ಡದಾಗಿ ಕಾರ್ ಪುಡಿ, ಸಂಬಾರ್ ಪುಡಿದು, ಟಿ ಮಿಷಿನ್, ರಾಗಿ ಎಸ್ ಮಾಡೋದು ಎಲ್ಲ ಇಟ್ಕೊಂಡಿದೀವಿ. ಚೆನ್ನಾಗಿ ಆಗ್ತಾ ಇದೆ, ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ದುಡಿಮೆ ಐತೆ. ನಾವು ಅದ್ರ ತೆಪ್ಪಿದ್ರೆ ಬಟ್ಟೆ ಹೊಲಿತೀವಿ, ಇಲ್ಲಾಂದ್ರೆ ಮನೆ ಕೆಲಸನೂ ಮಾಡ್ತೀವಿ, ದನ ಇದಾವೆ 2, ಅವನು ನೋಡ್ಕೊಂತೀವಿ. ಈಗೆಲ್ಲ ನೀವು ಫ್ಲೋರ್ ಮಿಷಿನ್ ನಲ್ಲಿ ರಾಗಿ ಕ್ಲೀನಿಂಗ್ ಮಾಡೋದು, ಸಾಂಬಾರ್ ಅದನ್ನ ಮಿಷಿನ್ಗೆ ಹಾಕೋದು, ಈಗ ರಾಗಿ ಹಿಟ್ಟು ಮಾಡೋದು, ಅಂದ್ರೆ ಇದನ್ನೆಲ್ಲ ನೀವು ಕಲ್ತ್ಕೊಂಡಿದ್ರೆ? ಹ್ಞೂ ಸರ್, ಇಲ್ಲಿ ಈಗ ಮೊನ್ನೆ ಈಗ 1 ವರ್ಷದಿಂದ ಕಲ್ತಿದ್ದೀನಿ, ನಮ್ಮ ಮನೆಯವರೇ ಕಲ್ಸಿದ್ದಾರೆ. ಚೆನ್ನಾಗೆ ಈಗ ಎಲ್ಲ ಅನುಭವ ಇದೆ, ಎಲ್ಲದೂ ಮಾಡ್ತೀವಿ. ಈಗ ನಮ್ಮ ಮನೆಯವರು ಒಂದೊಂದು ಟೈಮ್ ಸಿಗ್ಲಿಲ್ಲ, ನಾವು ಹೋಗ್ತೀವಿ, ನಾವು ಮಾಡ್ತೀವಿ. ಅಂದ್ರೆ ಯಾಕೆ ಅನಿಸ್ತು ಈ ಕೆಲಸ ಕಲಿಬೇಕಂತ ನೀವು, ನಿಮ್ಮ ಮನೆಯವರು ಇದ್ರು ಸಹ? ಸರ್, ಮನೆಯವರು ಇದ್ರು, ಈಗ ಒಂದೊಂದ್ ಟೈಮ್ ಎಲ್ಲ ಹೊರಗಡೆ ಹೋಗ್ತಾರ, ಜನ ಬಂದಿರ್ತಾರ, ಅವ್ರನ್ನ ಕಾಯಿಸಬಾರ್ದು ಅಂತಂದು ಆ ಉದ್ದೇಶಕ್ಕಾಗಿ ಕಲಿಬೇಕು, ಎಲ್ಲಾದ್ರು ಕಲ್ತಿರ್ಬೇಕು ಅಂದು ಕಲ್ತಿದೀವಿ. ಅಂದ್ರೆ ಆರ್ಥಿಕವಾಗಿ ಏನಾದ್ರೂ ಸಂಘದಿಂದ ಸಾಲದ ಸೌಲಭ್ಯ ಏನಾದ್ರೂ ಪಡ್ಕೊಂಡ್ರೆ? ಹ್ಞೂ ಸರ್, ಪಡ್ಕೊಂಡಿದೀವಿ, ಧರ್ಮಸ್ಥಳ ಸಂಘದಿಂದ ಹೆಲ್ಪ್ ಮಾಡಿದ್ದಾರೆ. ಈಗೆಲ್ಲ ಈಗ ರಾಗಿ ಕ್ಲೀನಿಂಗ್ ಆಗಿರ್ಬೋದು, ಜೋಳ ರಾಗಿ ಇವನ್ನೆಲ್ಲ ಇಟ್ಟು ಮಾಡುವಂತದ್ದಾಗಿರ್ಬೋದು, ಮೆಣಸಿನಕಾಯಿಯಿಂದ ಪುಡಿ ಮಾಡುವಂತದ್ದಾಗಿರ್ಬೋದು, ಸಾಂಬಾರ್ ದಿನಸದಿಂದ ಸಾಂಬಾರ್ ಪುಡಿ ಮಾಡೋದಾಗಿರ್ಬೋದು, ಇದೆಲ್ಲ ನಿಮ್ಮೂರ ಅಷ್ಟೇ ಜನ ಬರ್ತಾರ, ಬೇರೆ ಬೇರೆ ಕಡೆಯಿಂದ ಏನಾದ್ರು ಬರ್ತಾರ? ಬೇರೆ ಕಡೆಯಿಂದನು ಬರ್ತಾರೆ ಸರ್, ಫಸ್ಟೇನೆ ಇಲ್ಲಿ ಸುತ್ತಮುತ್ತ ಒಂದ್ ಸ್ವಲ್ಪ ಜಗಳೂರಿಗೆ ಹೋಗ್ಬೇಕಾಗಿರೋದ್ರಿಂದ ಇಲ್ಲೇ ಬರ್ತಾರೆ, ಸುತ್ತಮುತ್ತ ಮಾಕುಂಟೆ, ಗೋಲ್ಡ್ರಟ್ಟಿ, ಸೆಂಡಮುದ್ದಾಪುರದವರು ಅವರೆಲ್ಲ ಬರ್ತಾರೆ. ಈಗೆಲ್ಲ ನಿಮ್ಗೆ ಒಂದು ಸೇರಿಗೆ ಇಷ್ಟು ಅಂತ ನಿಗದಿ ಮಾಡಿದ್ರೆ ದರ ಏನು, ಒಂದು ಕೆಜಿಗೆ ಇಷ್ಟು ಅಂತ ಮಾಡಿದ್ರೆ? ಕೆಜಿಗೆ ಇಷ್ಟು ಅಂತ ಮಾಡಿದೀವಿ ಸರ್, 20 ರೂಪಾಯಿ ಕಾರ್ ಪುಡಿ, 15 ರೂಪಾಯಿ ಸಾಂಬಾರ್ ಪುಡಿ ಅಂತ ಮಾಡಿದೀವಿ. ಈಗ ಜೋಳ ರಾಗಿ ಬೀಸ್ಬೇಕಂತಂದ್ರೆ ಎಷ್ಟು ಅಲ್ಲಿ ದರ ನಿಗದಿ ಮಾಡಿದ್ರೆ? 3 ರೂಪಾಯಿ ಸೇರಂಗ್ ಮಾಡಿದೀವಿ ಸರ್. ಈಗ ರಾಗಿ ಕ್ಲೀನಿಂಗ್ ಅಂತಂದ್ರೆ ಅದನ್ನ ಬೇರೆ ಸಪರೇಟ್ ದರ ಕೊಡ್ತೀವಿ ಸರ್? ರಾಗಿ ಅಸ್ ಮಾಡಿ ಚೀನಿ ಹಾಕೋದ್ರೆ 3 ರೂಪಾಯಿ, ಅಸ್ ಮಾಡಕ್ಕೊಂದೇ 1 ರೂಪಾಯಿ. ಈಗ ರಾಗಿ ಮಾತ್ರ ಕ್ಲೀನಿಂಗ್ ಮಾಡೋದು, ಬೇರೆ ಜೋಳ ಗೋಧಿ ಇಂಥವನ್ನೇನ್ ಮಾಡಲ್ಲ ನೀವು? ಇಲ್ಲ ಸರ್, ಅವೇನಿಲ್ಲ, ರಾಗಿ ಕ್ಲೀನ್ ಮಾಡೋದಷ್ಟೇ. ಈಗ ಯಾಕೆ ಅನಿಸ್ತು ನಿಮ್ಗೆ ಜೋಳದ್ದೇ ಬೇರೆ, ರಾಗಿದೇ ಬೇರೆ, ಸಂಬಾರದಟ್ಟಿಂದೇ ಬೇರೆ, ಬೇರೆ ಬೇರೆ ಮಿಷಿನ್ ನಾವು ತಂದು ಅಳವಡಿಸ್ಕೊಳ್ಬೇಕು ಅಂತ? ಸರ್, ಅದು ಒಂದೇ ಮಿಷಿನ್ ಹಾಕಕ್ಕೆ ಈಗ ರಾಗಿ ಹಾಕಿದ್ರೆ ಜೋಳ ಹಾಕಕ್ ಇದು ಮಾಡೋರ, ಹಂಗಾಗಿ ಸಪ್ ಸಪರೇಟ್ ಮಾಡ್ಬೇಕು, ಚೆನ್ನಾಗಿ ಜನನು ಬರ್ತಾರೆ ಅಂತಂದ್ ಅನಿಸ್ತು ಸರ್. ಈಗ ಪರವಾಗಿಲ್ಲ, ಆದ್ರೂ ಮಾಡೋದ್ರಿಂದ ಚೆನ್ನಾಗಿ ಜನ ಬರ್ತಾರೆ. ಇಟ್ಟಿ ಮಿಷಿನ್ ಒಟ್ಟು ಏನು ಪ್ರಾಬ್ಲಮ್ ಇಲ್ಲ ಸರ್, ಚೆನ್ನಾಗಿ ಆಗ್ತಾರೆ ಅಂತ ಅಂತಾರೆ, ಹಂಗಾಗಿ ಬರ್ತಾರೆ, ಸುತ್ತಮುತ್ತ ಹಳ್ಳಿಯವರೆಲ್ಲ ಬರ್ತಾರೆ. ಈಗ ನೀವು ಒಂದ್ ಮಾತು ಹೇಳಿದ್ರೆ, ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನಲ್ಲಿ ನಾವು ಸೇರ್ಕೊಂಡಿದ್ವಿ, ಅದರಿಂದ ಆರ್ಥಿಕವಾಗಿ ಸಹಾಯ ಪಡ್ಕೊಂಡಿದ್ವಿ ಅಂತ ಹೇಳಿದ್ರ, ಅಂದ್ರೆ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿಗೆ ನೀವು ಸೇರ್ಕೊಳ್ಬೇಕಂತ ಯಾಕೆ ಅನಿಸ್ತು? ಸರ್, ಅನುಕೂಲ ಬಹಳ ಚೆನ್ನಾಗಿದೆ ಸರ್, ಹಂಗಾಗಿ ಸೇರ್ಕೋಬೇಕು ಅನಿಸ್ತು, ಎಲ್ಲ ಹೆಲ್ಪ್ ಮಾಡ್ತಾ ಇದಾರೆ. ಈಗ ಪ್ರಾರಂಭದಲ್ಲಿ ಎಷ್ಟು ಜನ ನೀವು ಸದಸ್ಯರು ಸೇರ್ಕೊಂಡು ಒಂದು ಗುಂಪು ಮಾಡಿದ್ರೆ? 10 ಜನ ಸೇರಿದೆ ಸರ್, 10 ಜನಗೂ ಚೆನ್ನಾಗಿ ಹೆಲ್ಪ್ ಆಗಿದೆ ಧರ್ಮಸ್ಥಳ ಸಂಘದಿಂದ. ಬಹಳ ನೆನೆಸ್ತಾ ಇದೀವಿ ಶ್ರೀ ಮಂಜುನಾಥನ ಕೃಪೆಯಿಂದ, ಚೆನ್ನಾಗಿದ್ದೀವಿ. ಈಗ ಪ್ರತಿ ವಾರ ಉಳಿತಾಯ ಅಂತಂದ್ರೆ ಎಷ್ಟು ಮಾಡ್ತೀರಾ ನೀವು? ಸರ್, ಉಳಿತಾಯದು 20 ರೂಪಾಯಿ ಕಟ್ತೀವಿ, ಸಾಲದ 500 ಸರ್. ಈಗ ನಿಮ್ಮ ಸಂಘದ ವತಿಯಿಂದ ಏನಾದ್ರು ಬೇರೆ ಬೇರೆ ಕೃಷಿ ಪ್ರವಾಸಗಳನ್ನ ಏನಾದ್ರೂ ಕರ್ಕೊಂಡೋಗಿ ಈ ಕೃಷಿ ಸಂಬಂಧಪಟ್ಟಂತೆ ಈ ಒಂದು ಹೂವನ್ನ ಬೆಳೆಯುವಂತದ್ದಾಗಿರ್ಬೋದು, ಹೈನುಗಾರಿಕೆ ಇದ್ರ ಬಗ್ಗೆ ಏನಾದ್ರೂ ನಿಮ್ಗೆ ಮಾಹಿತಿ ಕೊಟ್ಟಾರ? ಕೊಟ್ಟಿದ್ದಾರೆ ಸರ್. ಈಗ ನಿಮ್ಮ ಒಂದು ತವರು ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ಕೃಷಿ ಬದುಕನ್ನ ನೀವು ಮಾಡಿದವರೆಲ್ಲ ಗೊತ್ತಿರಲಿಲ್ಲ ಅಂತ ಹೇಳಿದ್ರ, ಇವತ್ತಿನ ದಿನ ನಿಮ್ಮ ಒಂದು ಗಂಡನ ಮನೆಯಲ್ಲಿ ನಿಮ್ಮ ಕೃಷಿಯಲ್ಲಿ ನಿಮ್ಮ ಪಾತ್ರ ಏನಂತ ಹೇಳಿದ್ರ? ಸರ್, ಮೆಕ್ಕೆಜೋಳ ಆಗ್ತಾರ, ಮೆಕ್ಕೆಜೋಳ ಹಾಕಕ್ಕ ಬೀಜ ಹೋಗ್ತಾವಿ, ಮತ್ತೆ ದೊಂಡಾರ್ಸ ಹೋಗ್ತಿವಿ, ಆಮೇಲೆ ಈಗ ಹೊಲ ಬುತ್ತಿ ಕೊಡೋಕ್ ಹೋಗ್ತಿವಿ, ಜೊತೆ ಮೆಕ್ಕೆಜೋಳ ಅಂತವೆಲ್ಲ ಹಾಕಿದ್ವಿ, ಕಳೆ ತೆಗೆಯಕ್ಕೆ ಅದಕ್ಕೆಲ್ಲ ಹೋಗಿದೀವಿ. ಅವರೇಕಾಯಿ ಹಾಕ್ತಿವಿ ಸರ್, ಅವರೇಕಾಯಿನೂ ಅರಿಯಕ್ ಹೋಗಿದೀವಿ. ಈಗ ಕೃಷಿ ಜೊತೆಗೆ ಕೃಷಿಗೆ ಪೂರಕವಾಗಿ ಉಪಕಸವಾಗಿ ಹೈನುಗಾರಿಕೆ ಮಾಡಿದೀವಿ ಅಂತ ಹೇಳಿದ್ರಲ್ಲ, ಹೈನುಗಾರಿಕೆ ಅಂತಂದ್ರೆ ಎಷ್ಟು ಹಸುಗಳನ್ನ ಸಾಕಾಣಿಕೆ ಮಾಡಿದ್ರ ನೀವು? ಸರ್ ಎರಡು ಇದಾವೆ. ಈಗ ಹಸುಗಳನ್ನೆಲ್ಲ ನಿಭಾಯಿಸಿಕೊಂಡು ಹೋಗೋದು ನೀವೇ? ಸರ್ ನಮ್ಮ ಮನೆಗೆ ಎಲ್ಲರೂ ಮಾಡ್ತಾರೆ ಸರ್, ನಮ್ಮ ಮನೆಯಲ್ಲಿ ಇಲ್ದಾಗ ನಾವು ಮಾಡ್ತೀವಿ, ಅಪ್ಪಾಜಿ ಅಮ್ಮ ಇದಾರೆ ಅವರು ಮಾಡ್ತಾರೆ. ಅಂದ್ರೆ ಎಲ್ಲೇ ಒಂದ್ ಕಡೆ ಕೃಷಿಯಲ್ಲಿ ಈಗ ಅವ್ರು ಮಾಡ್ಬೇಕು ಇವ್ರು ಮಾಡ್ಬೇಕು ಅಂತೇಳಿ ಆತರ ಮಾಡಿದ್ರೆ ಯಾವುದು ಅಲ್ಲಿ ನಮಗೆ ಕೃಷಿ ಬದುಕು ಸಾಗಲ್ಲ. ಅಂದ್ರೆ ಮನೆಯಲ್ಲಿ ಎಷ್ಟು ಜನ ಇರ್ತೀವಿ ಅಷ್ಟು ಜನ ನಾವು ಕೈಮುಟ್ಟು ಮಾಡ್ಬೇಕು ಅಂತ ಹೇಳ್ತೀವಿ. ಹಾ ಸರ್, ಎಲ್ಲರೂ ಕೈಮುಟ್ಟು ಮಾಡಿದ್ರೇನೆ ಆಗೋದು ಅಂತ. ಈಗ ಮಧು ಅವರೇ, ಈ ಒಂದು ತೊಗರಿ ಮತ್ತು ಅವರೆಯನ್ನ ನಾವು ಬೆಳೀತಾ ಇದೀವಿ ಅಂತ ಹೇಳಿದ್ರು, ಅಂದ್ರೆ ಈಗ ನೀವು ಅವರೆಕಾಯಿ ಒಣಕಾಯಿನೂ ಮಾಡ್ಕೊಳ್ಬಹುದು, ಹಸಿಕಾಯಿನೂ ಮಾರಾಟ ಮಾಡಬಹುದು, ಅಂದ್ರೆ ನೀವು ಎರಡರಲ್ಲಿ ಯಾವ ಪದ್ಧತಿ ಅನುಸರಿಸಿ? ಹಸಿಕಾಯಿನ ಯೂಸ್ ಮಾಡ್ತೀವಿ ಸರ್, ಊಟಕ್ಕೆ ವರ್ಷ ಅದು ಕೊಂಡ್ಕೊಂಡು ತಿನ್ನಕ್ಕಿನ್ನೂ ಮನೆಯಲ್ಲೇ ಬೆಳೆದ್ರೆ ಚೆನ್ನಾಗಿ. ಈಗ ಸಾಕಷ್ಟು ತೊಗರಿ ಬೆಳಿತಿರಲ್ಲ, ಅಂದ್ರೆ ನೀವು ಮಾರ್ಕೆಟ್ ಹೋಗಿ ಮಾರಾಟ ಮಾಡಿ ಬೆಳೆ ಕೊಂಡ್ಕೊಳಲ್ಲ, ಅಂದ್ರೆ ನೀವೇ ಸ್ವತಃ ಬೆಳೆ ಮಾಡ್ತೀರ ನೀವು? ಹಾ ಸರ್, ನಾವೇ ತೊಗರಿ ಮಾತ್ರ ಕಳ್ಕೊಳಲ್ಲ ಸರ್, ಒಂದ್ ವರ್ಷ ಹಂಗೆ ಆಗಿ ನಮಗೆ ತೊಂದರೆ ಆಗಿತ್ತು, ಹಂಗಾಗಿ ಒಂದ್ ವರ್ಷನೂ ಕಳ್ಕೊಂಡಿಲ್ಲ. ಈಗ ಬೆಳೆ ಅಂತ ಯಾವ ಒಂದು ವಿಧಾನವನ್ನು ಅನುಸರಿಸಿಕೊಂಡು ಬೆಳೆ ಮಾಡ್ತೀರಾ ನೀವು? ಕೆಮ್ಮಣ್ಣಿನಿಂದ 60 ಬೆಳೆ ಮಾಡ್ತೀವಿ ಸರ್. ಈಗ ಕೆಮ್ಮಣ್ಣ ಅಂತಂದ್ರೆ ಅದಕ್ಕೆಲ್ಲ ಹಚ್ಚಬೇಕಾಗುತ್ತಾ? ಹ್ಞೂ ಸರ್, 60 ಬೇಕು, ಒಂದಿನ 3 ಟೈಮ್ 60 ಬೇಕು ಕೆಮ್ಮಣ್ಣಲ್ಲಿ, ಚೆನ್ನಾಗಿ ಬೆಳೆ ಬರುತ್ತೆ. ಈಗೆಲ್ಲ 60 ನೀವು ಕಾಳೆಲ್ಲ ಅಂದ್ರೆ ಯಾವಾಗ ಒಂದು ಬೆಳೆ ಮಾಡ್ತೀರಾ? ಅವಾಗ್ಲೇ ಮಾಡ್ತೀರಿ ಏನು ಇಷ್ಟು ದಿನ ಅಂತ ಹೇಳಿ ಬಿಟ್ಟು ಮಾಡ್ತೀರಾ ಬೆಳೆನ? ಒಟ್ಟು ಒಣಗಿಸ್ತೀವಿ ಸರ್, ಚೆನ್ನಾಗಿ ಒಣಗಿಸಿ ಬೇಕಾದಷ್ಟು ಮಾಡ್ಕೊಂತೀವಿ, 2 ತಿಂಗಳು ಬಿಟ್ಬಿಟ್ಟು ಬೇಸಿಗೆ ಟೈಮಲ್ಲಿ ಹಾಕ್ಸ್ಕೊಂತೀವಿ, ಎಷ್ಟು ಬೇಕಷ್ಟು ಹಾಕ್ಸಿರ್ತೀವಿ. ಈಗ ಹಿಂದಿನ ಒಂದು ಪದ್ಧತಿ ಇತ್ತು ನಮ್ಮಲ್ಲಿ, ಈಗ ಹೆಂಗಪ್ಪ ಅಂತಂದ್ರೆ ತೊಗರಿಯನ್ನ ಅರವೆತ್ಕೊಂಡು ಇಟ್ಕೊಂಡು ಅವ್ರು ಯಾವಾಗ ಬೇಕಾದ್ರೆ ಬೆಳೆ ಮಾಡ್ತಿದ್ರು, ಅಂದ್ರೆ ಬಿಸಿಕಲ್ಲು ಹಾಕಿ ಎಲ್ಲ ಅವನ್ನ ಬಿಸಿಕಲ್ಲಿ ಹೊಡಿತಾ ಇದ್ರು. ಅಂದ್ರೆ ಆ ಪದ್ಧತಿ ಏನಾದ್ರೂ ನಿಮ್ಮ ಮನೇಲಿ ಇದೆಯಾ? ಇಲ್ಲ ಸರ್, ಈಗ ಇಟ್ಟಿ ಮಿಷಿನ್ ಇರೋದ್ರಿಂದ ಅದರಲ್ಲೇ ತೊಗರಿನೂ ಹಾಕ್ತೀವಿ ಸರ್, ತೊಗರಿ ಬೇಳೆನೂ ತೊಗರಿ ಬೀಸ್ತಿದೀವಿ ಸರ್, ಆದ್ರೆ ನಮ್ಮ ಮಿಷನ್ ಇರೋದ್ರಿಂದ ನಾವು ಹಾಕೊಂಬಿಡ್ತೀವಿ ಸರ್. ಈಗ ನೀವು ಇಟ್ಟಿನ ಮಿಷಿನ್ ಅಲ್ಲೇ ಬೆಳೆ ಮಾಡ್ತಿರಲ್ಲ, ಅಂದ್ರೆ ಅದರಲ್ಲಿ ಈ ತರ ನುಚ್ಚು ಆ ತರ ಬರಲ್ವಾ? ಇಲ್ಲ ಸರ್, ಅದು ಸಪರೇಟ್ ಆಗಿ ಇದೆ ಸರ್, ಬೆಳೆ ಇದ್ರು ಮಾಡೋದು, ಹಂಗಾಗಿ ಸಪರೇಟ್ ಆಗಿ ಅದು ಮಿಷಿನ್ ಇದೆ ಸರ್, ಅದ್ರಲ್ಲಿ ಹಾಕೊಂತೀವಿ. ಅಂದ್ರೆ ಇವತ್ತಿನ ದಿನದಲ್ಲಿ ಸಾಕಷ್ಟು ಆತರ ನಾವು ಬಿಸಿಕಲ್ಲಿ ಬೆಳೆ ಮಾಡ್ಬೇಕಂದ್ರೆ ಇವತ್ತೆಲ್ಲ ಸಾಕಷ್ಟು ಆಗಲ್ಲ ಇವತ್ತಿನ ಜನಗಳಲ್ಲಿ. ಇಲ್ಲ ಸರ್, ಆಗಲ್ಲ, ಅವಾಗಿನವ್ರು ಮಾಡಿದ್ರು, ಇವಾಗ ಹಿಂಗ್ ಕೈಲಿ ಆಗಲ್ಲ ಸರ್, ಹಂಗಾಗಿ ಈಗ ಮಿಷಿನ್ಗೆ ಹಾಕ್ತೀವಿ ಸರ್. ಈಗ ಒಂದ್ ನಾನು ಹೇಳಿದ್ರೆ ನೀವು ಅವತ್ತಿನ ದಿನದಲ್ಲಿ ಸಾಕಷ್ಟು ಶಕ್ತಿಯುತವಾಗಿದ್ರು ಸರ್, ಈ ಅವತ್ತು ಬೆಳೆ ಎಲ್ಲ ಹೊಡಿತಾ ಇದ್ವು, ಇವತ್ತು ನಮ್ ಕೈಲಿ ಆಗಲ್ಲ ಅಂತ ಹೇಳಿದ್ರಲ್ಲ, ಇದಕ್ಕೆಲ್ಲ ಏನ್ ಕಾರಣ ಅಂತ ಹೇಳ್ತೀರಾ? ಈಗಿನ ಊಟ ವಾತಾವರಣ ಸರ್, ಇವೆಲ್ಲ ಕಾಲೇಜುಗಳು ಔಷಧಿ ಹೊಡೆದೇ ಒಳ್ಳೆ ಬೆಳೆನೇ ಇಲ್ಲ ಸರ್, ಅವಾಗ ಔಷಧಿನೇ ಹೊಡಿತಾ ಇರ್ಲಿಲ್ಲ, ಅಷ್ಟು ಚೆನ್ನಾಗಿ ಹುಳ ಇರ್ಲಿಲ್ಲ, ಏನಿರ್ಲಿಲ್ಲ, ಈಗಿನ ವಾತಾವರಣನು ಹಂಗೆ ಔಷಧಿ ಹೊಡಿಲಲ್ಲ ಏನು ಬೆಳೆನೇ ಇಲ್ಲ, ಹಂಗಾಗಿ ಈಗಿನ ಶಕ್ತಿ ಕಮ್ಮಿ. ಈಗ ನೀವೇ ಹೇಳಿದ್ರ ಈಗಿನ ವಾತಾವರಣದಲ್ಲಿ ಸಾಕಷ್ಟು ನಾವು ತಪ್ಪು ಮಾಡ್ತಾ ಇದೀವಿ, ಕೃಷಿಕರು ಸಾಕಷ್ಟು ಔಷಧಿಗಳನ್ನ ಸಿಂಪಡಣೆ ಮಾಡ್ತೀವಿ ಬೆಳೆಗಳಿಗೆ, ಸಾಕಷ್ಟು ರಾಸಾಯನಿಕ ಗೊಬ್ಬರಗಳನ್ನ ಕೊಡ್ತಾ ಇದ್ವಿ, ಭೂಮಿಯ ಒಂದು ಗುಣಮಟ್ಟ ಹಾಳಾಗ್ತಾ ಇದೆ, ಭೂಮಿ ವಿಷವಾಗ್ತಾ ಇದೆ, ಅದರಿಂದ ಗುಣಮಟ್ಟದ ಆಹಾರವನ್ನ ನಮಗೆ ತಗೊಳಕ್ಕಾಗಲ್ಲ ಅಂತ ಹೇಳಿದ್ರ, ಅಂದ್ರೆ ನಿಮ್ಮ ಮನೆಯವರಿಗೆ ನೀವು ಸಲಹೆ ಮಾಡಬಹುದಲ್ಲ ಇದು ರಾಸಾಯನಿಕ ಗೊಬ್ಬರ ಬಿಟ್ಟು ಅಂದ್ರೆ ಸಾವಯವ ಕೃಷಿ ಮಾಡ್ಬೇಕು ಅಂತ ಹೇಳಿ? ಈಗ ಮೆಕ್ಕೆಜೋಳ ಬಿತ್ತಕ್ಕಾದ್ರು ಈಗ ಪಕ್ಕ ಆಗ್ತಾರಲ್ಲ, ಹಂಗಾಗಿ ಈಗ ಅದನ್ನು ಯೂಸ್ ಮಾಡ್ತೀವಿ, ಬಿತ್ತಕರ ಯೂಸ್ ಮಾಡ್ಲೇಬೇಕು. ಈಗ ದನ ಗೊಬ್ಬರನೂ ಹೋಗ್ತಿವಿ, ಈಗ ವರ್ಷಕ್ಕೊಂದ್ಸರಿ ಹಿಂಗೆ ಏರಿಸ್ತಾ ಇರ್ತೀವಿ ದನ ಗೊಬ್ಬರ. ಒಂದ್ ಸಡನ್ ಈ ಒಂದು ರಾಸಾಯನಿಕ ಗೊಬ್ಬರ ಬಿಟ್ಟು ಬೆಳೆಯಕ್ ಆಗಲ್ಲ ಅಂತ ಹೇಳ್ತೀರಾ? ಅಂದ್ರೆ ದನ ಗೊಬ್ಬರ ಚೆನ್ನಾಗಿ ಸರ್, ಇಳುವರಿ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಅಂತ ಹೇಳ್ತದೆ. ಈಗ ಮನೆ ಹತ್ರ ಈಗೆಲ್ಲ ಸಾಕಷ್ಟು ಕೈ ತೋಟಕ್ಕೆ ಆಸಕ್ತಿ ಕೊಡ್ತಾರೆ ನಮ್ಮ ಹೆಣ್ಣು ಮಕ್ಕಳು, ಅಂದ್ರೆ ಮನೆ ಹತ್ರ ಈಗ ತರಕಾರಿ ಆಗಿರ್ಬೋದು, ಈ ಒಂದು ಕರಿಬೇವಿನ ಗಿಡ ಆಗಿರ್ಬೋದು, ಮನೆಗೆ ಬೇಕಾದಂತ ಹಣ್ಣಿನ ಗಿಡಗಳಾಗಿರ್ಬೋದು, ನಿಂಬೆ ಹಣ್ಣು ಆಗಿರ್ಬೋದು, ಇಂಥವನ್ನೆಲ್ಲ ಬೆಳೆಸಿ ಈಗ ನಿಮ್ಮ ಒಂದು ಮನೆಯಲ್ಲಿ ಏನು ವೇಸ್ಟ್ ಆಗ್ತಾವ ನೀರು ಅವನ್ನ ಬೆಳೆಸ್ಕೊಂಡು ಕೈ ತೋಟಕ್ಕೆ ಬಹಳಷ್ಟು ಕಡೆ ನಾವು ನೋಡಿದೀವಿ ಮಾಡದ್ನ. ಅಂದ್ರೆ ಆ ರೀತಿ ಏನಾದ್ರೂ ನಿಮ್ಮ ಮನೆ ಹತ್ರ ಕೈ ತೋಟ ಮಾಡಿದ್ರೆ? ಹಾ ಮಾಡಿದೀವಿ ಸರ್, ಹೂವಿನ ಗಿಡ ಹಾಕಿದೀವಿ, ನಿಂಬೆ ಗಿಡ, ಕರ್ಬೇವಿನ ಗಿಡ, ಎಲ್ಲ ಒಂಥರ ತೋಟ ಟೈಪ್ ಮಾಡಿದೀವಿ ಚೆನ್ನಾಗಿ. ಈಗ ಫ್ರೆಶ್ ಆಗಿ ಹಾಕೊಂಡು ಕೊತ್ತಂಬರಿ ಸೊಪ್ಪು ಹಿಂಗ್ ಕೊತ್ತಂಬರಿ ಚೆಲ್ಕೊಂತೀವಿ, ಹೀರೆ ಬೆಳ್ಳಿನೂ ಹಾಕ್ತಿವಿ, ಎಲ್ಲ ಚೆನ್ನಾಗಿ ಹೀರೆ ಬೀಜನೂ ಹಾಕ್ತಿವಿ. ನೀವು ಹೊರಗಡೆ ಮಾರ್ಕೆಟ್ ನಲ್ಲಿ ಅಥವಾ ಸಂತೆಯಲ್ಲಿ ತಂದ್ರೆ ಸೊಪ್ಪು ಅದೆಲ್ಲ ಕೆಮಿಕಲ್ ಹಾಕಿರ್ತಾರೆ, ಅಂದ್ರೆ ನಮ್ಮ ಮನೆ ಹತ್ರ ಬೆಳ್ಕೊಂಡ್ರೆ ಗುಣಮಟ್ಟದ ಸೊಪ್ಪು ಅಂದ್ರೆ ಯಾವ್ದೇ ಕೆಮಿಕಲ್ ಅಂತ ಬೆಳ್ಕೊಂಡು ಆರೋಗ್ಯ ಕಾಪಾಡ್ಕೊಳ್ಬಹುದು. ಹ್ಞೂ ಸರ್, ನಾವು ಕೊತ್ತಂಬರಿ ಸೊಪ್ಪು ಹಿಂಗ್ ಚೆಲ್ಕೊಂಡು ಸೊಪ್ಪು ಎಲ್ಲ ಮನೆ ಹತ್ರನೇ ಹಿಂಗೆ ತೋಟ ಟೈಪ್ ಮಾಡಿ ಅದರಲ್ಲೇ ಬೆಳ್ಕೊಂಡು ತಿಂದ್ರೆ ಚೆನ್ನಾಗಿ ಫ್ರೆಶ್. ಅವರು ನೀರು ಹಾಕಿ ಅಲ್ಲಿ ಎಲ್ಲಿಂದನೂ ಇದ್ರ ಮಾಡ್ಕೊಂಡ್ರೆ ಮನೆ ಹತ್ರನೇ ಮಾಡ್ಕೊಂಡು ತಿನ್ನೋದ್ರಿಂದ ಚೆನ್ನಾಗಿ. ಈಗೆಲ್ಲ ಹೊರಗಡೆ ನಾವು ಅಂತಂದ್ರೆ ಅದಕ್ಕೆಲ್ಲ ಕೆಮಿಕಲ್ ಹಾಕಿರ್ತಾರೆ, ಅಂದ್ರೆ ನಮ್ಗೆ ಏನೇನು ಹಣ್ಣಿನ ಗಿಡ ಬೇಕೋ ಅವನ್ನೆಲ್ಲ ಮನೆ ಹತ್ರ ಬೆಳ್ಕೊಂಡು ತಿಂದ್ರೆ ಗುಣಮಟ್ಟದ ಹಣ್ಣನ್ನು ಸಹ ನಾವು ತಿನ್ನಂಗಾಗುತ್ತೆ. ಹಾ ಸರ್, ಪಪ್ಪಾಯ ಹಣ್ಣು ಮರ ಎಲ್ಲದು ಚೆನ್ನಾಗಿ ಹಾಕಿದೀವಿ, ಆಗ್ಲೇ ಫ್ರೆಶ್ ಫ್ರೆಶ್ ಕಿತ್ಕೊಂಡು ಮಾಡ್ಬೋದು ಮನೆ ಹತ್ರ ಮಾಡಿದ್ರೆ ಚೆನ್ನಾಗಿ. ಅಂದ್ರೆ ಎಲ್ಲೋ ಒಂದ್ ಕಡೆ ನಾವು ನೋಡಿದ್ರೆ ಈಗ ನಾವು ರೈತ ಅಂದ್ಮೇಲೆ ಸಂತೆಗಳಿಗೆ ಅಂದ್ರೆ ಈ ಚೀಲ ಹಿಡ್ಕೊಂಡು ಹೋಗ್ಬಾರ್ದು, ಬ್ಯಾಗ್ ಹಿಡ್ಕೊಂಡು, ಅಂದ್ರೆ ಪ್ರತಿಯೊಂದು ನಮ್ಗೆ ಏನ್ ತರಕಾರಿ ಬೆಳೆ ಬೇಕೋ ಅವನ್ನಷ್ಟು ನಾವೇ ಬೆಳ್ಕೊಂಡ್ರೆ ಸಾಕಷ್ಟು ನಮಗೆ ಆರೋಗ್ಯ ಕಾಪಾಡಿಕೊಳ್ಬಹುದು ಅಂತ ಹೇಳಿ. ಹ್ಮ್ ಸರ್, ಆರೋಗ್ಯ ಕಾಪಾಡ್ಕೋಬಹುದು. ಈಗ ಮಳೆಗಾಲದಾಗ ಮೆಕ್ಕೆಜೋಳದಾಗೆ ಒಂದ್ ಸ್ವಲ್ಪ ಮಿಷಿನ್ ಗಿಡನೋ ಏನೋ ಒಂಥರ ಶಾಶ್ವತ ಇದು ಕಾಳು ಇಂಥ ಒಟ್ಟು ಮನಿ ಬೇಕಾದ್ರಂತ ತರಕಾರಿಗಳು ಟೊಮೆಟೊ ಅವೆಲ್ಲ ಹಾಕೋದ್ರಿಂದ ಅನುಕೂಲ. ಹೋಗ್ಬಿಡಿ ಹಿಂಗ್ ಮೆಕ್ಕೆಜೋಳ ಹೋಗಿರೋ ಸೈಡ್ ಅಲ್ಲಿ ಟೊಮೆಟೊ ಮಿಷಿನ್ ಗಿಡ ಹೀರೆ ಬಳ್ಳಿ ಹೀರೆ ಬೀಜನು ಎಲ್ಲಾನು ಬೆಳಿತೀವಿ. ಮನೆಗೆ ಬೇಕಾಗಿರೋಂತ ತರಕಾರಿಗಳು ಬೆಳಿತೀವಿ. ಈಗ ಕೊನೆಯದಾಗಿ ಈ ಒಂದು ಕೃಷಿಯಲ್ಲಿ ಮಹಿಳೆಯರ ಪಾತ್ರ ಯಾವ ರೀತಿ ಇರಬೇಕು ಅಂತ ಹೇಳ್ತೀರ? ನಮ್ಮ ಮಹಿಳೆಯರಿಗೆ ಕೈ ಕೈ ಜೋಡಿಸಿದ್ರೆ ಕೆಲಸ, ಒಂದು ಕೈ ಹಿಂದೆ ಚಪ್ಪಾಳೆ ಹೊಡೆಯಕ್ಕಾಗಲ್ಲ, ಒಟ್ಟು ಜತಿ ಜತಿ ಕೂಡಿದ್ರೆ ಕೆಲಸ. ಹೇಳಿದ್ರೆ ನೀವು ನಮ್ಮ ಮನೆಯವರು ಹೈನುಗಾರಿಕೆ ಮಾಡಿದ್ರೆ ನಾವೆಲ್ಲ ಫ್ಲೋರ್ ಮಿಷಿನ್ ಇಂದೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ವಿ ಅಂದ್ರೆ ಒಬ್ಬರೇ ಮಾಡಿದ್ರೆ ಎಲ್ಲದನ್ನು ಸಾಧನೆ ಮಾಡಕ್ಕಾಗಲ್ಲ. ಇಲ್ಲ ಸರ್, ಒಬ್ರಿಗೆ ಅಂದ್ರೆ ಯಾವ್ದಂತರ ಆಗುತ್ತೆ, ಈಗ ಒಬ್ರಿಂದ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಎಷ್ಟೋ ಇದು ಆಗುತ್ತೆ ಅವ್ರಿಗೂ. ಈಗ ಅವ್ರಿಗೂ ಮಾಡಕ್ಕೂ ಬೇಜಾರು ಅನ್ಸಲ್ಲ, ಈಗ ಅವರು ಒಬ್ರೇ ಮಾಡ್ಬೇಕಂದ್ರೆ ಕಷ್ಟ ಆಗುತ್ತೆ ಎಲ್ಲಾನು. ಹಂಗಾಗಿ ನಾವು ಸ್ವಲ್ಪ ಕೈ ಜೋಡಿಸಿದ್ರೇನೆ ಸ್ವಲ್ಪ ಚೆನ್ನಾಗಿ. ಒಟ್ಟಾರೆ ಈ ಕೃಷಿ ಬಗ್ಗೆ ಏನನ್ಸುತ್ತೆ ನಿಮಗೆ, ನೆಮ್ಮದಿ ಇದೆಯಾ? ಚೆನ್ನಾಗಿದೆ ಸರ್. ಕೈ ಮುಟ್ ಮಾಡಿದ್ರೆ ಅದೇ ಕೈ ಕೆಸರು ಆದ್ರೆ ಬಾಯಿ ಮೆಸರು ಅಂತಂದ್ರೆ ಬಹಳ ಚೆನ್ನಾಗಿ ಅನುಕೂಲ ಇದೆ. ಮಳೆ ಚೆನ್ನಾಗಾಯ್ತಂದ್ರೆ ಚೆನ್ನಾಗಿದೆ. ಈಗ ಮಂಜುಳಮ್ಮ ಅವ್ರನ್ನ ಮಾತಾಡ್ಸೋಣ. ಮಂಜುಳಮ್ಮ ಅವರೇ, ಈಗ ನೀವು ಏನ್ ವಿದ್ಯಾಭ್ಯಾಸ ಮಾಡಿದ್ರಮ್ಮ? ನಾವು 7ನೇ ಕ್ಲಾಸ್ ಓದಿ ಸರ್. ಅದ್ರ ಮುಂದೆ ಓದಕ್ ಆಗ್ಲಿಲ್ಲ. ನಾವು ಬಹಳ ಜನ ಅಕ್ಕ ತಂಗಿಯರು 6 ಜನ ಇದ್ವಿ, ಹಾಗಾಗಿ ನಾನೇ ದೊಡ್ಡಳು. ಹಾಗೆಲ್ಲ ಬಿಡಿಸಿದ್ರು, ಹೊಲದ ಕೆಲಸ ಕರ್ಕೊಂಡು ಹೋಗ್ತಿದ್ರು, ಹಾಗಾಗಿ ಓದಕ್ ಆಗ್ಲಿಲ್ಲ. ಅಂದ್ರೆ ನಿಮ್ ತಂದೆ ತಾಯಿಯವರು ಯಾವ್ದೇ ರೀತಿ ಆಸಕ್ತಿ ಕೊಡ್ಲಿಲ್ಲ ನಿಮ್ಗೆ ಶಿಕ್ಷಣ ಕೊಡಿಸ್ಬೇಕಂತ ಹೇಳಿ? ಕೊಡೋಸ ಅವ್ರಿಗೆ ಅನಿಸ್ಲಿಲ್ಲ. ಅವಾಗ ಅಯ್ಯ ಬಿಟ್ರೆ ಸಾಕು, ಕೆಲಸ ಮಾಡಿದ್ರೆ ಸಾಕು, ಮೇವು ತರ್ಬೇಕು, ದನಾಗ ಹೋಗ್ಬೇಕು, ಸಣ್ಣ ಹುಡುಗರು ಇವ್ರನ್ನೆಲ್ಲ ಎತ್ಕೋಬೇಕು ಅಂತ ಹಿಂಗ ಹೇಳ್ತಿದ್ದೆ. ನಾವೇ ದೊಡ್ಡವರಾಗಿದ್ವಲ್ಲ, ಹಾಗಾಗಿ ಏನು ಮಾಡಕ್ ಆಗ್ಲಿಲ್ಲ. ಅಂದ್ರೆ ನಿಮ್ ತಂದೆ ತಾಯಿಯವರು ಎಲ್ಲ ಕೃಷಿ ಬದುಕನ್ನೇ ಮಾಡ್ತಾ ಇದ್ರು, ಸಾಕಷ್ಟು ಜಮೀನಿತ್ತು, ಇದ್ರ ಜೊತೆಗೆ ದನಕರುಗಳು ಸಾಕಾಣಿಕೆ ಮಾಡಿದ್ರು, ಇವುಗಳ ಸೇವನೆ ಮಾಡ್ಕೊಂಡವ್ರು ಸಾಕು ಅಂತ ಹೇಳ್ತಿದ್ರು. ಇದನ್ನೇ ಮಾಡ್ಕೊಂಡೋದ್ರೆ ಸಾಕು ಅಂತ ಹೇಳಿ ಬಿಡಿಸ್ಬಿಟ್ರು. ಹಾಗಾಗಿ ನಾವು ಅವಾಗಿಂದಲೇ ಇದೇ ವ್ಯಾಸನೆ ಮಾಡ್ತಾ ಇದೀವಿ ಸರ್. ಈ ಕೃಷಿ ಜೀವನ ಹೊಲದಲ್ಲಿ ಕೆಲಸ ಅಂತಂದ್ರೆ ಏನೇನ್ ಮಾಡ್ತಾ ಇದ್ರ? ಹೊಲದಲ್ಲಿ ಕಳೆ ತೆಗಿತೀವಿ, ಬಿತ್ತುತ್ತೀವಿ, ಆಮೇಲೆ ದನಗಳಿಗೆ ಮೇವು ತರ್ತೀವಿ, ದನ ಮೇಯಿಸ್ತೀವಿ, ಎಲ್ಲ ಕೆಲಸ ಮಾಡ್ತೀವಿ ಸರ್. ಇವತ್ತಿನ ದಿನದಲ್ಲಿ ನೀವು ಗಂಡನ ಮನೆಯಲ್ಲಿ ಈಗ ಕೃಷಿ ಬದುಕನ್ನೇ ಮಾಡ್ತಾ ಇದ್ವಿ ಅಂತ ಹೇಳಿದ್ರ, ಅವತ್ತಿನ ದಿನದಲ್ಲಿ ಓದ್ಬೇಕಾಯ್ತು ಅಂತ ನಿಮ್ಗೆ ಏನಾದ್ರು ಅನಿಸುತ್ತ? ಅನಿಸುತ್ತೆ. ಇವಾಗ ಜನ ಎಲ್ಲ ನೋಡಿದ್ರೆ ಅಯ್ಯೋ ನಾವು ಅವಾಗ ಓದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ನೋಡಿ, ಹೆಂಗ್ ಓದ್ತಾರೆ ಹೆಂಗ್ ಮಾಡ್ತಾರೆ ಅನಿಸುತ್ತೆ. ಆದ್ರೆ ಅವಾಗ ನಾವು ತಂದೆ ತಾಯಿಗಳು ಓದೋಕೆ ಇದು ಕೊಡ್ಲಿಲ್ಲ, ನಾವು ನಮ್ಮ ಮಕ್ಳು ಚೆನ್ನಾಗಿ ಓದ್ಲಿ ಅಂತ ಇದು ಮಾಡ್ತಾ ಇದೀವಿ. ಕಷ್ಟ ನಾವು ಕಷ್ಟಪಟ್ಟು ಮಕ್ಳು ಕಷ್ಟಪಡಬಾರ್ದು ಅಂತ. ಯಾಕೆ ಮಕ್ಳು ಈ ಕೃಷಿ ಬರಬಾರ್ದು ಅಂತ ನಿಮ್ ಅನ್ಸಿಕೆ? ನಮ್ಮ ಈ ಹೊಲದಲ್ಲಿ ನಾವ್ ಎಷ್ಟು ಕಷ್ಟಪಟ್ರು ಏನು ಉಳಿತಾಯ ಇಲ್ಲ. ನಾವ್ ಬೇಕಾದಷ್ಟು ಸಾಕಷ್ಟು ಸಣ್ಣರಿದ್ದಾಗಿಂದನು ಕಷ್ಟಪಟ್ಟಿದೀವಿ, ನಮ್ಗೇನು ಉಳಿತಾಯ ಇಲ್ಲ. ಹಂಗಾಗಿ ಓದಿಸ್ಬೇಕು ಮಾಡ್ಬೇಕು ಅಂತ ಅದೀವಿ. ಆದ್ರೆ ಏನಾಯ್ತೋ ಗೊತ್ತಿಲ್ಲ, ಅವರು ಇದನ್ನೇ ಮಾಡ್ಬೇಕು ಅಂದ್ರೆ ನಾವೇನು ಮಾಡಕ್ಕಾಗಲ್ಲ, ಅವರನ್ನೇ ಬರ ಓದಿಸ್ತಾ ಇದೀವಿ ಸರ್. ಈಗ ಸಾಕಷ್ಟು ಸಕಲಕ್ಕೆ ಸರಿ ಮಳೆಗಾಲ ಬರಲ್ಲ, ಕೃಷಿಯಲ್ಲಿ ಯಾವ್ದೇ ರೀತಿ ಲಾಭ ಇಲ್ಲ ಅಂತ ಹೇಳಿ? ಲಾಭ ಇಲ್ಲ. ಹೌದು, ಓದಿ ಏನಾರ ಒಂದು ಐಟಿಐ ಏನೋ ಮಾಡಿ ಒಂದ್ ಕೆಲ್ಸಕ್ಕೆ ಹೋದ್ರೆ 15,000 ತರ್ತಾರೆ. ಈ ವರ್ಷ ಎಲ್ಲ ದುಡಿದ್ರು ಏನ್ 5,000 ಉಳಿಯೋದ್ ಕಷ್ಟ ಇರ್ತೈತೆ. ಬೀಜ ಗೊಬ್ಬರ ಹೊಲದ ಕೆಲಸ ಅಲ್ಲದೆಲ್ಲ ಎಲ್ಲ ಅಲ್ಲೇ ಆಗುತ್ತೆ. ಹಂಗಾಗಿ ಓದಿಸ್ಬೇಕು ಅಂತ ಆಸೆ ನಮಗೆ. ಎಷ್ಟು ಎಕರೆ ಜಮೀನು ಇದೆ ಅಮ್ಮ? ನಮ್ದು 3.5 ಎಕರೆ ಇದೆ ಸರ್. ಈಗ 3.5 ಎಕರೆ ನೀರಾವರಿ ಬರುತ್ತೆ, ಮಳೆ ಹೆಸರಿತ ಭೂಮಿನ? ಮಳೆ ಹೆಸರಿ ಭೂಮಿ. ಈಗ ನೀರಾವರಿ ಮಾಡ್ಬೇಕಂತ ಯಾಕೆ ಆಸಕ್ತಿ ಬರಲಿಲ್ಲ ನಿಮಗೆ? ನಮ್ಮ ಮನೆಯ ಕೈಲಿ ಆಗಲ್ಲ, ಹಾಗಾಗಿ ಮಕ್ಳು ಸಣ್ಣರು, ನಾವೊಬ್ರು ಏನ್ ಮಾಡಕ್ಕಾಗುತ್ತೆ? ಮುಂದೆ ಸಾಲ ಮಾಡಿ ನೀರಾವರಿ ಮಾಡಬಹುದು, ದುಡಿಯಕ್ ಆಗ್ಲಿಲ್ಮೇಲೆ ಸಾಲಕ್ಕೆ ಬಡ್ಡಿ ಕಟ್ಟಕ್ ಆಗಲ್ಲ, ಹಾಗಾಗಿ ನಾವು ಮಾಡೋದ್ ಬೇಡ ಅಂತ ಹೇಳ್ಬಿಟ್ವಿ. ಆದಷ್ಟು ನಾವು ಮಳೆ ಹೆಸರಿತವಾಗಿ ಬೆಳೆದ್ಕೊಳ್ಳೋಣ ಅಂತ ಹೇಳಿ ತಿಳ್ಕೊಂಡ್ರೆ ಎಷ್ಟು ಬೆಳಿತತ ಅಷ್ಟೇ ಸಾಕು. ನೋಡೋದ್ ಮಕ್ಳು ಓದ್ಲಿಲ್ಲ ಅಂದ್ರೆ ಮುಂದ್ ನೀರಾವರಿ ಮಾಡೋದು. ಈಗ ನೀವು ಸ್ತ್ರೀ ಶಕ್ತಿ ಸಹಾಯ ಸಂಘಗಳು ಮಾಡ್ಕೊಂಡ್ವಿ ಅಂತ ಹೇಳಿದ್ರ, ಅಂದ್ರೆ ಆ ಸಂಘದಲ್ಲಿ ನೀವ್ ಏನಾದ್ರೂ ಸಾಲದ ವ್ಯವಸ್ಥೆ ಪಡೆದು ಕೃಷಿಗೆ ಏನಾದ್ರು ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ರ? ಅನುಕೂಲ ಆಗುತ್ತೆ. ಯಾಕೆ ಅಂದ್ರೆ ನಾವ್ ಬೇಕಾದಾಗೆಲ್ಲ ದುಡ್ಡು ತಗಂತೀವ ಸಾಲನ. ವಾರ ಏನಾರ ಕೆಲಸ ಹಿಂಗ ಹಾಲು ಮೊಸರು ಮಾರಿಬಿಟ್ಟು ಏನಾರ ಮಾಡಿ ಏನ ತೀರಿಸ್ತೀವಲ್ಲ, ಹಾಗಾಗಿ ನಮ್ಗೆ ಅನುಕೂಲ ಅನಿಸ್ತದೆ. ದುಡ್ದಿದ್ರಲ್ಲಿ ವಾರ ಕಟ್ತೀವಲ್ಲ, ಅದೇ ಉಳಿತಾಯ ನಮ್ದು. ಈಗ ಸಾಲ ತೆಗೆದುಕೊಂಡು ಈಗ ಹಸುಗಳಾಗ್ಲಿ ಎಮ್ಮೆಗಳಾಗ್ಲಿ ಈ ರೀತಿ ಏನಾದ್ರು ಸಾಕಾಣಿಕೆ ಮಾಡಿದ್ರೆ? ಎಮ್ಮೆ ತಗೊಂಡಿದ್ವಿ ಸಾಲ ತಗೊಂಡು, ಒಂದ್ಸರಿ ಸಾಲ ತಗೊಂಡು ಒಂದ್ ಗ್ಯಾಸ್ ತಗೊಂಡ್ವಿ. ಈಗ ಏನಾದ್ರೂ ಒಂದ್ ತಗಂತಾನೆ ಇರ್ತೀವಿ ತಗೊಂಡಾಗ, ಸಾಲ ತಗೊಂಡಾಗ. ಈಗ ನಿಮ್ ಸಂಘದಲ್ಲಿ ಒಟ್ಟು ಎಷ್ಟು ಜನ ಸದಸ್ಯರು ಇದ್ರಮ್ಮ? ನಮ್ ಸಂಘದಲ್ಲಿ 10 ಜನ ಇದೆ ಸರ್. ಈಗ ಎಲ್ಲಾ ಸದಸ್ಯರನ್ನು ಸಾಲ ತಗೊಂಡು ಈ ಕೃಷಿ ಚಟುವಟಿಕೆಗೆ ಹಣ ವ್ಯಯ ಮಾಡ್ತಾರ, ಏನ್ ಬೇರೆ ಬೇರೆ ಉದ್ಯೋಗ ಮಾಡ್ತಾರ? ಎಲ್ಲ ತಗಂತಾರೆ, ಎಲ್ಲ ಮನೆ ಕಡೆ ಚೆನ್ನಾಗಿದ್ದಾರೆ. ಒಬ್ರು ಬಂಗಾರ ತಗಂತಾರೆ, ಒಬ್ರು ಫ್ರಿಡ್ಜ್ ತಗಂತಾರೆ, ಒಬ್ರು ಟಿವಿ ತಗಂತಾರೆ, ಒಬ್ರು ರಾಟೆ ಮಿಷಿನ್ ತಗೋತಾರೆ, ಬಟ್ಟೆ ಮಿಷಿನ್, ಏನೇನ್ ಬೇಕೋ ಅದನ್ನೆಲ್ಲ ತಗಂತಾರೆ ಸರ್. ಈಗ ಕುರಿ ಸಾಕಾಣಿಕೆ ಮಾಡೋದು, ಮೇಕೆ ಸಾಕಾಣಿಕೆ ಮಾಡೋದು, ಕೋಳಿ ಸಾಕಾಣಿಕೆ ಮಾಡೋದು, ಹೈನುಗಾರಿಕೆಗೆ ಇದರಲ್ಲೂ ಸಹ ಭಾಗವಹಿಸ್ತಾರ? ಅಂದ್ರೆ ಅವ್ರು ಕೆಲ್ಸಕ್ಕೆ ಹೋಗಂತ ಮಾತ್ರ ಕುರಿಗಳು ಅವು ತಗಂತಾರೆ, ಮನೆಗಿರ ಅಂತಾರೆ ಯಾರು ತಗೊಳಲ್ಲ. ಒಟ್ಟಾರೆ ನಿಮಗೆ ಈ ಒಂದು ಸ್ತ್ರೀ ಶಕ್ತಿ ಸಹಾಯ ಸಂಘಗಳು ಮಾಡಿಕೊಳ್ಳೋದ್ರಿಂದ ಅಂದ್ರೆ ಆರ್ಥಿಕವಾಗಿ ನಿಮಗೆ ಸಹಾಯ ನೀಡೋದ್ರಿಂದ ನಿಮ್ಮ ಕೃಷಿ ಮತ್ತು ಹೈನುಗಾರಿಕೆಗೆ ಸಾಕಷ್ಟು ಅನುಕೂಲ ಅಂತ ಹೇಳ್ತೀರಾ? ಹೌದು, ಅನುಕೂಲ ಸರ್, ಬಹಳ ಅನುಕೂಲ ಇದೆ, ಎಲ್ಲ ಚೆನ್ನಾಗಿ ಇಂಪ್ರೂವ್ ಮಾಡ್ತಾ ಇದಾರೆ. ಈ ತರ ನೀವು ಸಂಘಗಳು ಮಾಡ್ಕೊಂಡು ಹೊರಗಡೆ ಎಲ್ಲ ಹೋಗ್ತಿರಲ್ಲ, ನಿಮ್ಮ ಮನೆಯವರೆಲ್ಲ ಏನಂತಾರಲ್ಲಿ ಕಳಿಸ್ತಾರೆ, ಯಾವ ರೀತಿ ಸ್ಪಂದಿಸ್ತಾರೆ? ಕಳಿಸ್ತಾರೆ ಸರ್, ಏನನ್ನಲ್ಲ, ಸಾಲ ತಗೊಂಡಿರ್ತೀವ ಈಗ ಕಟ್ಟಲೇಬೇಕಾಗುತ್ತಾ, ಹೋಗಿ ಕಟ್ ಬರ್ತೀವಿ, ಅದಕ್ಕೇನು ತೊಂದರೆ ಇಲ್ಲ. ಅಂದ್ರೆ ಮೊದಲೆಲ್ಲ ಹೆಣ್ಮಕ್ಳು ಮನೆಗೆ ಮಾತ್ರ ಸೀಮಿತ ಆಗಿದ್ರು ಅಂತಂದ್ರೆ, ಅದೇ ರೀತಿ ಇದ್ರೆ ನಾವು ಅಷ್ಟೊಂದು ಆರ್ಥಿಕವಾಗಿ ಸಬಲರಾಗಲ್ಲ ಅಂತಂದ್ರೆ, ಹೊರಗಡೆ ಎಲ್ಲ ಇವತ್ತು ಈ ರೀತಿ ಮಾಡೋದ್ರಿಂದ ಹಂತ ಹಂತವಾಗಿ ನಾವು ಕೆಲವೊಂದು ಉದ್ಯೋಗ ಮಾಡಬಹುದು ಅಂತ ಹೇಳ್ಬೋದಲ್ಲ. ಹೌದು, ಮಾಡಬಹುದು. ಇವತ್ತು ಹೆಣ್ಮಕ್ಳೆಲ್ಲ ಸಂಘಗಳು ಮಾಡ್ಕೊಂಡು ಇವತ್ತು ಬ್ಯಾಂಕಿಗೆ ಹೋಗೋದಾಗ್ಲಿ ಎಲ್ಲ ಜಾಸ್ತಿ ಕಲ್ತು ಇದು ಚಾಲ್ತಿ ಬಂದಿದ್ದಾರೆ ಹೆಣ್ಮಕ್ಳು. ಸ್ವಲ್ಪ ಸಂಘಕ್ಕೆ ಸೇರಕ್ಕಿಂತ ಮುಂಚೆ ನಿಮಗೆ ಅಂದ್ರೆ ಬ್ಯಾಂಕಿನ ವ್ಯವಹಾರದ ಬಗ್ಗೆ ನಿಮ್ಗೆ ಅಷ್ಟೊಂದು ಜ್ಞಾನ ಇರಲಿಲ್ಲ ಅಂತಂದ್ರೆ, ಸಂಘಕ್ಕೆ ಸೇರಿದ್ಮೇಲೆ ನಿಮಗೆ ಜ್ಞಾನ ಇದೆ ಜಾಸ್ತಿ ಅಂತ ಹೇಳ್ತಾರೆ. ಹೌದು, ಬ್ಯಾಂಕಿಗೆ ಸೇರಿದ್ಮೇಲೆ ನಮಗೆ ಜ್ಞಾನ ಇದೆ. ಅದಕ್ಕಿಂತ ಮುಂಚೆ ಎಲ್ಲಿ ಹೊರಗೆ ಹೋಗ್ತಿರ್ಲಿಲ್ಲ, ನಾವು ಬ್ಯಾಂಕ್ ಅಂದ್ರೆ ಏನಂತಾನೆ ಗೊತ್ತಿಲ್ಲ, ಯಾತದ್ರದ್ದು ಅಂತಾನೆ ಗೊತ್ತಿರ್ಲಿಲ್ಲ. ಇವಾಗ ಎಲ್ಲ ಗೊತ್ತಾಗಿದೆ, ಹೋಗೋದು ಬರೋದು ನೋಡಿದ್ಮೇಲೆ ಎಲ್ಲ ಗೊತ್ತಾಗಿದೆ. ಅಂದ್ರೆ ವಿದ್ಯಾಭ್ಯಾಸ ಪಡೆದಿಲ್ಲ ಅಂತ ಹೇಳಿದ್ರೆ, ಈ ರೀತಿ ನಿಮಗೆ ಬ್ಯಾಂಕ್ಗಳಲ್ಲಿ ವ್ಯವಹಾರ ಮಾಡೋದು ಯಾಕೆ ಗೊತ್ತಾಗುತ್ತಮ್ಮ? ನಮಗೆ ಅದೇ, ನಾವು ಕಟ್ಟಿ ಬರ್ತೀವಿ, ಇಲ್ಲೆಲ್ಲ ಚಲನ್ ಬರ್ಕೊಟ್ಟೆ ಅವರೆಲ್ಲ ಚಲನ್ ಹಾಕೊಟ್ಟಿರ್ತಾರೆ, ಹೋಗ್ತೀವಿ ದುಡ್ಡು ಕಟ್ತೀವಿ, ಅವರು ಚಲನ್ ಹಾಕಿ ಎಲ್ಲ ಕರೆಕ್ಟ್ ಆಗಿ ಇದು ಮಾಡಿ ಸೈನ್ ಮಾಡಿಸ್ಕೊಂಡು ಕೊಡ್ತಾರೆ. ಅದರಿಂದ ಯಾವ ತೊಂದರೆನೂ ಇಲ್ಲ ಅಂತ. ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟ ಅನಿಸ್ತು, ಆಮೇಲೆ ಇವಾಗ ಎಲ್ಲ ಗೊತ್ತಾದ್ಮೇಲೆ ಸರಿ ಚೆನ್ನಾಗಿ ಅಂತ ಅನಿಸ್ತದೆ. ಇವಾಗ ಏನ್ ಭಯ ಅನ್ಸಲ್ಲ, ಹೋಗ್ತೀವಿ ಕಟ್ತೀವಿ ಬರ್ತೀವಿ. ಈಗ ನೀವು 3.5 ಎಕರೆ ಜಮೀನ್ ಇದೆ ಅಂತ ಹೇಳಿದ್ರ, ಖುಷ್ಕಿ ಭೂಮಿ, ಮಳೆ ಆಶ್ರಿತವಾಗಿ ನಾವು ಬೆಳೆಗಳನ್ನ ಬೆಳೀತಾ ಇದೀವಿ ಅಂತ ಹೇಳಿದ್ರ, ಅಂದ್ರೆ ಯಾವ ಯಾವ ಬೆಳೆಗಳನ್ನ ಬೆಳೀತಾ ಇದ್ರ? ಮೆಕ್ಕೆಜೋಳ ಬೆಳಿತೀವಿ, ಹತ್ತಿ ಹಾಕ್ತಿವಿ, ಆಮೇಲೆ ಅವರೇ ಹಾಕ್ತಿವಿ, ತೊಗರಿ ಹಾಕ್ತಿವಿ, ಅಲಸಂದೆ, ಎಲ್ಲ ಅಕ್ಕಡಿ ಕಾಳುಗಳು ಎಲ್ಲ ಹಾಕ್ತಿವಿ. ಈಗ ತೊಗರಿ, ಅಲಸಂದೆ, ಅವರೇ ಅಕ್ಕಡಿ ಬೆಳೆಗಳನ್ನ ಅತಿ ಹೆಚ್ಚಾಗಿ ಬೆಳೀತಾ ಇದ್ವಿ ಅಂತ ಹೇಳಿದ್ರ, ಅಕ್ಕಡಿ ಬೆಳೆಗಳನ್ನ ಬೆಳಿಬೇಕಂತ ನಿಮ್ಗೆ ಯಾಕೆ ಅನಿಸುತ್ತೆ? ಈ ಮನೆಯಲ್ಲಿ ಎಲ್ಲ ಉಪಯೋಗಕ್ಕೆ ಬರ್ತವೆ, ನಮ್ಮನೆ ಉಪಯೋಗಕ್ಕೆ ಹಾಕ್ತವೆ, ಬೇರೆ ಮಾರಕ್ಕೂ ಬರುತ್ತೆ ಜಾಸ್ತಿ ಆದ್ರೆ, ಏನಾದ್ರೂ ಖರ್ಚಿಗಾದ್ರೂ ಬರುತ್ತೆ ಇರ್ಲಿ ಅಂತ ಹೇಳಿ ಸ್ವಲ್ಪ ಎಲ್ಲಾದ್ರೂ ಸ್ವಲ್ಪ ಹಾಕ್ತಿವಿ. ಈಗ ಅಕ್ಕಡಿ ಬೆಳೆ ಬೆಳೆಯೋದ್ರಿಂದ ನಿಮ್ಗೆ ಏನ್ ಅನುಕೂಲ ಅಂತ ಹೇಳ್ತೀರಾ? ಅಕ್ಕಡಿ ಬೆಳೆ ಬೆಳೆಯೋದ್ರಿಂದ ಇದು ಅವರೆಕಾಳು ಮಾರ್ತೀವಿ, ಅದರಿಂದ ನಾವು ದುಡ್ಡು ಬರುತ್ತೆ, ಆಮೇಲೆ ಅಲಸಂದೆ ಕಾಳು ಹಾಕಿದ್ರೆ ಅದನ್ನು ಮನೆಗೆ ಒಂದ್ ಸ್ವಲ್ಪ ಇಟ್ಕೊಂತೀವಿ, ಅಲ್ಲಿಗೆ ಒಂದ್ ಸ್ವಲ್ಪ ಮಾರ್ತೀವಿ, ಹಾಗಾಗಿ ಎಲ್ಲ ಉಳಿತಾಯ ಚೆನ್ನಾಗುತ್ತೆ ಅಂತ ಹೇಳಿ ಅಕ್ಕಡಿ ಹಾಕ್ತೀವಿ. ಈಗ ಅಕ್ಕಡಿ ಬೆಳೆಗಳು ಅಂತಂದ್ರೆ ಏನ್, ಮೆಕ್ಕೆಜೋಳದಲ್ಲಿ ಹಾಕ್ತಾರ, ಯಾವ್ದ್ರಲ್ಲಿ ನೀವು ದಾಯಕದಲ್ಲಿ ಅಕ್ಕಡಿ ಬೆಳೆಗಳನ್ನ ಹಾಕ್ತೀರ? ಮೆಕ್ಕೆಜೋಳದಲ್ಲಿ ಹಾಕ್ತಿವಿ, 6 ಸಾಲ ಮೆಕ್ಕೆಜೋಳ ಬಿತ್ಬಿಟ್ಟು 1 ಸಾಲ ಅವರೇ ಹಾಕ್ತಿವಿ, ಆಮೇಲೆ 6 ಸಾಲು ಮೆಕ್ಕೆಜೋಳ ಹಾಕಿ ಆಮೇಲೆ ತೊಗರಿ ಹಾಕ್ತಿವಿ, ಅದರಲ್ಲಿ ಅಲಸಂದೆ ಕಾಳು ಬೆರಗಿಸಿ ಮಿಕ್ಸ್ ಮಾಡಿರ್ತೀವಿ, ಅದರಲ್ಲೇ ಅಲಸಂದೆ, ಅವರೇ ತೊಗರಿ, ಇಲ್ಲ ಈ ತರ ಬೆಳಿತೀವಿ. ಅಕ್ಕಡಿ ಹಾಕಿದ್ರೆ ಹೊಲದಲ್ಲಿ ಗೊಬ್ಬರ ಜಾಸ್ತಿ ಆಗುತ್ತೆ, ಎಲೆ ಅವರೆ ಎಲೆ ಎಲ್ಲ ಸುರಿತತೆ, ಆ ತೊಗರಿ ಎಲೆ ಎಲ್ಲ ಸುರಿತತೆ, ಅದರಿಂದ ಗೊಬ್ಬರ ಚೆನ್ನಾಗುತ್ತೆ, ಹೊಲನು ಚೆನ್ನಾಗಿ ಬೆಳಿತತೆ, ಅಕ್ಕಡಿ ಹಾಕಿದ್ರೆ ಚೆನ್ನಾಗಿ ಹೊಲ ಬೆಳಿತವೆ ಅಂತೇಳಿ ಎಲ್ಲ ಅಕ್ಕಡಿನ ಹಾಕ್ತಿವಿ. ಅಂತಂದ್ರೆ ಈ ರೀತಿ ಅಕ್ಕಡಿ ಬೆಳೆಗಳನ್ನ ಮಾಡೋದ್ರಿಂದ ನಮ್ಗೆ ಆರ್ಥಿಕವಾಗಿ ಲಾಭನೂ ಆಗುತ್ತೆ, ಇನ್ನೊಂದ್ ಕಡೆ ಭೂಮಿಯ ಫಲವತ್ತತೆನೂ, ಆ ಒಂದು ತಪ್ಪಲು ಅಂತ ಏನ್ ಹೇಳ್ತೀವಿ ಅದೆಲ್ಲ ನೆಲಕ್ಕೆ ಬಿದ್ದು ಕೊಳತು ಗೊಬ್ಬರ ಆಗುತ್ತೆ ಅಂತ ಹೇಳ್ತೀರ. ಈಗ ಅವರೆಕಾಯಿ ಅಂತಂದ್ರೆ ಹಸಿಕಾಯಿ ಮಾರಾಟ ಮಾಡ್ತೀರ ಏನ್ ಒಣಕಾಳು ಮಾರಾಟ ಮಾಡ್ತೀರ? ಹಸಿಕಾಯಿನೇ ಮಾರಾಟ ಮಾಡ್ತೀವಿ, ಒಣಕಾಳು ಏನು ರೇಟ್ ಇರಲ್ಲ, ಜಾಸ್ತಿ ಮಾರ್ಕೆಟ್ ಇರಲ್ಲ, ಹಸಿಕಾಯಿನೇ ಜಾಸ್ತಿ ಮಾರ್ಕೆಟ್ ಇರುತ್ತೆ, ಹಾಗಾಗಿ ಹಸಿಕಾಯಿನೇ ಜಾಸ್ತಿ ಮಾರೋದು. ಈಗ ಹಸಿಕಾಯಿ ಅಂತಂದ್ರೆ ಏನ್ ಕೆಜಿ ಗಟ್ಟಲೆ ಮಾರಾಟ ಮಾಡ್ತೀರಿ, ಪ್ಯಾಕೆಟ್ ಗಟ್ಟಲೆ ಕೊಡ್ತೀರ ನೀವು? ಕೆಜಿ ಗಟ್ಟಲೆ ನಾವು ಮಾರಕ್ ಹೋಗಲ್ಲ, ಪ್ಯಾಕೆಟ್ ಗಟ್ಟಲೆ ಇಲ್ಲೇ ತಗೊಂಡ್ತಾರೆ, ಇಲ್ಲಾಂದ್ರೆ ಜಗಳೂರಿಗೆ ದುರ್ಗಕ್ಕೆ ತಗೊಂಡು ಕೊಟ್ಟು ಬರ್ತೀವಿ. ಅಂದ್ರೆ ಹಸಿಕಾಯಿ ಮಾರಾಟ ಮಾಡಿದ್ರಿಂದ ಸಾಕಷ್ಟು ಲಾಭ ಅಂತ ಹೇಳ್ತೀರಾ? ಹೌದು, ಹಸಿಕಾಯಿಲ್ಲ ಲಾಭ ಚೆನ್ನಾಗಿರುತ್ತೆ, ಒಣಕಾಯ್ದಾಗೇನು ಲಾಭ ಇಲ್ಲ. ಈಗ ಕಾಳು ಮಾಡಿ ಬೇಳೆ ಮಾಡಿ ಈ ರೀತಿ ಮಾರಾಟ ಮಾಡೋದ್ರಿಂದ ಹೆಚ್ಚು ಆದಾಯ ಇಲ್ಲ ಅಂತ ಹೇಳ್ತೀರಾ? ಇಲ್ಲ, ಅದೆಲ್ಲ ಏನು ಕಷ್ಟ ಪಡೋದು, ಅವರೇ ಕಾಳು ಬೇಳೆ ಮಾಡಿ ಮಾರೋದೇನು ಅಂತ ಹೇಳಿ ಕಾಯಿನೇ ಅರ್ದು ಎಲ್ಲ ಮಾರ್ಬಿಡ್ತೀವಿ. ಇನ್ನು ಒಣಕಾಯಿ ಇದ್ದದ್ ಬೀಜಕ್ಕೆ ಅವರೇ ಕಾಳು ಇಟ್ಕೊಂತೀವಿ ಅಷ್ಟೇ, ಒಣಕಾಳೇನು ಮಾರಲ್ಲ. ಹಸಿಕಾಯಿ ಅಂತಂದ್ರೆ ಒಂದ್ಸಲ ಪ್ರಾರಂಭ ಆಯ್ತು ಅಂತಂದ್ರೆ ಕಾಯಿ ಬಿಡಕ್ಕೆ ಎಷ್ಟು ತಿಂಗಳ ತನಕ ಅದು ಹಸಿಕಾಯಿ ಇರುತ್ತೆ? ವಾರಕ್ಕೊಂದ್ಸರಿ ಬಿಡಿಸ್ತೀವಿ, 2 ತಿಂಗಳ ತನಕ ಇರುತ್ತೆ. ಅದು ಸಾಕಷ್ಟು ನಿಮ್ಗೆ ಊಟಕ್ಕೂ ಉಪಯೋಗಿಸ್ಕೊಳ್ಬಹುದು, ಜೊತೆಗೆ ಮಾರಾಟನು ಮಾಡಬಹುದು ಅಂತ ಹೇಳ್ತೀವಿ. ಊಟಕ್ಕೂ ಉಪಯೋಗಿಸ್ತೀವಿ, ಮಾರಾಟನು ಮಾಡ್ತೀವಿ. ಹಾಗಂತಲೇ ನಾವು ಅವರೇ ತೊಗರಿ ಅಕ್ಕಡಿ ಎಲ್ಲ ಹಾಕೋದು, ಉಪಯೋಗ ಚೆನ್ನಾಗಿರುತ್ತೆ ಅದರಿಂದ. ಈಗ ತೊಗರಿ ಅಂತಂದ್ರೆ ನಾವು ಕೊಂಡ್ಕೊಂಡ್ಬಂದು ತಿನ್ನಕಾಗಲ್ಲ, ನಾವೇ ಕೃಷಿಕರಾಗಿ ಯಾಕೆ ಬೆಳ್ಕೋಬಾರ್ದು ಅಂತ ನಿಮ್ ಮನ್ಸಿಗೆ? ತೊಗರಿ ನಾವೇ ಬೆಳ್ಕಂದ್ರೆ ಚೆನ್ನಾಗಿ, ನಮ್ ಮನೆ ಬೇಳೆ ಊಟ ಮಾಡ್ದಂಗೆ ಆಗಲ್ಲ. ತೊಗರಿ ಅರವೆತ್ಕೊಂಡು ಬೇಳೆ ಹೊಡ್ಕೊಂಡು ಊಟ ಮಾಡೋದಕ್ಕಿಂತ ಈ ಅಂಗಡಿ ಬೆಳೆ ಏನು ಅನ್ಸಲ್ಲ, ಟೇಸ್ಟ್ ಅನ್ಸಲ್ಲ ನಮಗೆ, ಬೆಳೆದ ಬೆಳೆನೆ ಚೆನ್ನಾಗಿ ಅನಿಸ್ತಾ ಇದೆ, ಅದಕ್ಕೆ ಆಗಿ ನಾವು ತೊಗರಿ ಹಾಕಿ ಬೆಳಿತೀವಿ. ಈಗ ಮಾರ್ಕೆಟ್ ನಲ್ಲಿ ಸಿಗಂತ ಬೆಳೆ ಎಲ್ಲ ಪಾಲಿಸ್ ಬೆಳೆ ಆಗಿರುತ್ತೆ, ಅಂದ್ರೆ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೇದಲ್ಲ ಅಂತ ಹೇಳ್ತೀರ? ಹೌದು, ನಮಗೆ ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ ಅಂತೀವಿ ನಾವು ಮಾರ್ಕೆಟ್ ಬೆಳೆ, ನಾವು ಮನೇಲಿ ಬೆಳೆದಿದ್ದೆ ನಮಗೆ ಚೆನ್ನಾಗಿ ಅನಿಸ್ತೀವಿ. ಈಗ ತೊಗರಿನ ಹಸಿಕಾಯಿ ಏನಾದ್ರೂ ಮಾರಾಟ ಮಾಡ್ತೀರಾ? ತೊಗರಿ ಏನು ಅವ್ರ ಹಸಿಕಾಯಿ ಅರಿಯಲ್ಲ, ಪಾಕಿಟ್ ತೊಗರಿ ಹಾಕಿರ್ತಾರಲ್ಲ ಅದು ದೊಡ್ಡದಿರುತ್ತಾ, ಅವಾಗ ಏನಾದ್ರೂ ಅವ್ರದ್ದು ಮಾರ್ತೀವಿ. ಇದು ಜವಾರಿ ತೊಗರಿ ಹಾಕಿದಾಗ ನಾವು ಕಾಯಿ ಒಣಕಳ್ಳೆ ಮಾಡಿ ಬೆಳೆ ಮಾಡ್ತೀವಿ. ಈಗ ಕಾಳು ಅಂತಂದ್ರೆ ಯಾವ ರೀತಿ ಬೇರ್ಪಡಿಸ್ತೀರ ಅವನ್ನ ತೊಗರಿ ಕೊಯ್ದ್ಮೇಲೆ? ಕಣದಲ್ಲೆಲ್ಲ ತಂದು ರೋಣ ಹೊಡೆದು ತುಳಿಸ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಮನೆ ತಗೊಂಬಂದು ಆಮೇಲೆ ಅರವೆತ್ಕೊಂಡು ಅದನ್ನ ಒಂದ್ ಸ್ವಲ್ಪ ದಿವಸ ಇಟ್ಟು ಒಂದು 15 ದಿವಸ ಆಮೇಲೆ ಬೆಳೆ ಮಾಡ್ತೀವಿ. ಈಗ ಪ್ರತಿ ವರ್ಷ ನೀವು ಎಷ್ಟು ಚೀಲ ತೊಗರಿ ಬೆಳೀತಾ ಇದ್ರ? ಸ್ವಲ್ಪನೇ ಹಾಕ್ತಿವಿ, ಜಾಸ್ತಿ ಏನ್ ಹಾಕಿರಲ್ಲ, 1 ಚೀಲ 2 ಚೀಲ ಇಷ್ಟ ಹಾಕ್ತಿವಿ. ನಮಗೆ ಮನೆಗೆ ಬೇಕಾದಷ್ಟು ಇಟ್ಕೊಂಡು ಉಳಿದ ಈಗ ಮಾರ್ಕೆಟ್ನಲ್ಲಿ ತೊಗರಿ ನಾವು ನೇರವಾಗಿ ಮಾರಾಟ ಮಾಡೋದ್ರಿಂದ ಅಷ್ಟೊಂದು ಆದಾಯ ಬರಲ್ಲ, ಈ ಬೇಳೆ ಮಾಡಿ ಮಾರಾಟ ಮಾಡಿದ್ರೆ ಹೆಚ್ಚಿನ ಆದಾಯ ಅಂತಾರೆ. ನೀವು ಬೇಳೆ ಮಾಡಿ ಯಾಕೆ ಮಾರಾಟ ಮಾಡಬಾರ್ದು? ಮಾರಾಟ ಮಾಡಬಹುದು, ಆದ್ರೂ ಯಜಮಾನ್ರಂತ ಮನೆಗಿರ್ಬೇಕು, ಅದು ಸಂತೆಗೆ ಒಯ್ಬೇಕು, ಆಮೇಲೆ ಬೇಳೆ ಏನ್ ಮಾರ್ಕೆಟ್ ಅಲ್ಲಿ ತಗೊಳಲ್ಲ, ಹಾಗಾಗಿ ಸಂತೆಗೆ ಒಯ್ದು ಮಾರಕ್ ಆಗಲ್ಲ ಅಂತ ಹೇಳಿ ಅದೆಲ್ಲ ಮಾರಲ್ಲ. ಕಾಳೆ ಮಾರದೇ ಚೆನ್ನಾಗಲ್ವಾ, ಮಾರ್ಕೆಟ್ ಇರುತ್ತೆ ಅಂತ ಹೇಳಿ ಮಾರ್ಕೆಟ್ ಅಲ್ಲೇ ಕಾಳು ಮಾರ್ತೀವಿ. ಮಾರಾಟ ವ್ಯವಸ್ಥೆ ಇಲ್ಲ ಅಂತ? ಹೌದು, ಬೇಳೆ ಎಲ್ಲ ಎಲ್ ಮಾರ್ಕೆಟ್ ಅಲ್ಲಿ ತಗೊಳ್ತಾರೆ ಹೇಳ್ರಿ, ಹೋಯ್ದ ಅಂಗಡಿ ಕೊಡ್ಬೇಕು, ಅವ್ರು ಕೇಳ್ದಂಗ್ ಕೊಡ್ಬೇಕು, ಹಾಗಾಗಿ ನಾವು ಮಾರಲ್ಲ. ಇವೆಲ್ಲ ಯಾಕಪ್ಪ, ನೇರವಾಗಿ ನಾವು ಮಾರ್ಕೆಟ್ಗೆ ಹೋಯ್ದು APMC ಮಾರ್ಕೆಟ್ಗೆ ತೊಗರಿನ ಮಾರಾಟ ಮಾಡೋದು ಉತ್ತಮ ಅಂತ ಹೇಳ್ತೀವಿ. ಹೌದು, ಅದಕ್ಕೆ ತೊಗರಿನ ನಮ್ಗೆ ಏನ್ ಹೆಚ್ಚು ಜಾಸ್ತಿ ಆಗಿರ್ತದ ಅದನ್ನ ತಗೊಂಡಾಗಿ ಮಾರ್ಕೆಟ್ ಅಲ್ಲೇ ಮಾರ್ಬಾರದು. ಈ ಅಲ್ಸಂದೆ ಅಂತಂದ್ರೆ ಇವನ್ನ ಯಾವ ರೀತಿ ನೀವು ಉಪಯೋಗಿಸ್ಕೊಳ್ತೀರ? ಅಲ್ಸಂದೆ ಅಂದ್ರೆ ಅದು ಕಾಯಿ ಎರ್ಕೊಂಡ್ ಬರ್ತೀವಿ, ಅದನ್ನ ಬಡದ್ಬಿಟ್ಟು ಕಾಳು ತೆಗಿತೀವಿ, ಕಾಳು ತೆಗೆದು ಅದು ನಮಗೆ ಬೇಕಾದಷ್ಟು ಬೇಳೆ ಮಾಡ್ಕೊಂತೀವಿ, ಒಂದ್ ಸ್ವಲ್ಪ ಉದ್ಕ ಮುದ್ದಿಗೆ, ಅದಕ್ಕೆ ಅಂತ ಅವೇನ್ ಜಾಸ್ತಿ ಉಪಯೋಗ ಬರಲ್ಲ, ಇಟ್ಕೊಂತೀವಿ. ಇನ್ನುಳಿದ ಒಣಕಾಳನ್ನ ಮಾರ್ಬಿಡ್ತೀವಿ. ಸಾಮಾನ್ಯವಾಗಿ ಹಳ್ಳಿ ಜೀವನ ಅಂತಂದ್ರೆ ಕೃಷಿಕರು ತಮಗೆ ಬೇಕಾದಂತ ಎಲ್ಲಾ ದ್ವಿದಳ ಧಾನ್ಯಗಳನ್ನ ಬೆಳಕಂತಾರೆ ಅಂತ ಹೇಳ್ತಾರೆ. ಹೌದು, ತರಳ್ಳಿ ಜನ ಅಂದ್ರೆ ಎಲ್ಲಾ ಧಾನ್ಯಗಳನ್ನ ನಮಗೆ ಬೇಕು ಅಂತ ಹೇಳಿ ನಾವು ಬೆಳಕಂತೀವಿ. ಅಂದ್ರೆ ಕೊಂಡ್ಕೊಬೇಕ ಆಗಲ್ಲ, ನಾವು ರೈತರು ಯಾವಾಗ್ಲೂ ದುಡ್ಡು ಇರಲ್ಲ, ಮಾತ್ರ ಸಂಬಳದಾರ ಅಂದ್ರೆ ಅವ್ರು ಬೇಕಾದಾಗ ಅಂಗಡಿಗೆ ಹೋಗಿ ತಗೊಂಡ್ಬರ್ತಾರೆ, ತಿಂಗಳ ತಿಂಗಳ ಸಂಬಳ ತರ್ತಾರ, ಅಲ್ಲಿ ತರ್ತಾರೆ. ಆದ್ರೆ ನಾವು ತರಕ್ ಆಗಲ್ಲ, ಅದಕ್ಕೆ ನಾವು ಹೊಲದಲ್ಲೇ ಬೆಳ್ಕಂತೀವಿ. ಈಗ ಜಮೀನ್ ಇದೆ ನಮ್ಗೆ, ಯಾಕೆ ಬೆಳಕಬಾರ್ದು ಅಂತ ನಿಮ್ಮ ಮನ್ಸಿಗೆ? ಹೌದು, ನಮ್ ಜಮೀನ್ ಇದೆ, ನಾವೇ ಬೆಳ್ಕೋಬೇಕು, ನಮ್ಮ ಹೊಲದಲ್ಲಿ ಹಾಕ್ಬೇಕು, ಕಣ್ಣು ಇಟ್ಕೊಂಡ್ರೆ ಆಗುತ್ತೆ ಅಂತ ಹೇಳಿ ಇವಾಗ್ಲೇ ಬೆಳೆದು ಬಿಡ್ತೀವಿ. ಈಗ ಸಾಕಷ್ಟು ಅಕ್ಕಡಿ ಬೆಳೆಗಳನ್ನ ಬೆಳಿತೀರ, ಮೆಕ್ಕೆಜೋಳನ ಬೆಳಿತೀರ, ಹತ್ತಿನ ಬೆಳಿತೀರ, ಅಂದ್ರೆ ಇದ್ರ ಜೊತೆಗೆ ಕೃಷಿಗೆ ಪೂರಕವಾಗಿ ಹೈನುಗಾರಿಕೆ ಅಂತಂದ್ರೆ ಎಮ್ಮೆ ಸಾಕಾಣಿಕೆಯನ್ನು ಮಾಡ್ತಾ ಇದ್ವಿ ಅಂತ ಹೇಳಿದ್ರ. ಇದೆಲ್ಲದ್ರ ಜೊತೆಗೆ ಎಮ್ಮೆ ಸಾಕಾಣಿಕೆಯನ್ನು ಮಾಡ್ಬೇಕಂತ ಯಾಕೆ ಅನಿಸ್ತು ನಿಮಗೆ? ಎಮ್ಮೆ ಸಾಕಾಣಿಕೆ ಮಾಡೋದ್ರಿಂದ ಮನೆ ಖರ್ಚು ಮೇಂಟೈನ್ ಆಗುತ್ತೆ, ಆಮೇಲೆ ಹೊಲಕ್ಕೆ ಹೋಗ್ತಿವಿ, ಹೆಂಗಿದ್ರು ಹೊಲಕ್ಕೆ ಹೋಗ್ತಿವಿ, ಎಮ್ಮೆ ನೋಡ್ಕೊಂಡು ಹೋಗ್ತಿವಿ, ಮೇವು ತರ್ತೀವಿ, ಹುಲ್ಲು ಗಿಲ್ಲು ಎಲ್ಲ ತಗೊಂಬಂದು ಹಾಕ್ತಿವಿ, ಹಾಲು ಕರೀತತೆ, ಆಮೇಲೆ ಮನೆಯ ಜನ ಎಲ್ಲ ಊಟ ಮಾಡ್ಬೋದು, ಕೊಂಡ್ಕೊಂಡ್ ತಿನ್ನಕ್ ಆಗಲ್ಲ, ಹಾಗಾಗಿ ಎಮ್ಮೆ ಸಾಕೋದು ಚೆನ್ನಾಗಿ ಅಂತೇಳಿ ಎಮ್ಮೆ ಕಟ್ಕೊಂಡಿರ್ತೀವಿ ಅವಾಗ್ಲೂ. ಈಗ ಸಾಕಷ್ಟು ಇವತ್ತು ಬೇಸಿಗೆಗಾಲದಲ್ಲಿ ನಿಮಗೆ ಅಷ್ಟೊಂದು ಕೃಷಿ ಕೆಲಸ ಇರಲ್ಲ, ಇವಾಗ ಅಷ್ಟೊಂದು ನಿಮಗೆ ಕಷ್ಟ ಅನ್ಸಲ್ಲ, ಮಳೆಗಾಲದಲ್ಲಿ ಕೃಷಿ ಕೆಲಸ ಸಾಕಷ್ಟು ಇರುತ್ತೆ, ಜೊತೆಗೆ ಇವೊಂದು ದನಕರಣ ಸಾಕಾಣಿಕೆ ಮಾಡೋದು ಕಷ್ಟ ಅನ್ಸಲ್ವಾ ನಿಮಗೆ? ಅನ್ಸುತ್ತೆ, ಆದ್ರೂ ಮತ್ತೆ ಏರ್ ಇರ್ತಾವ, ಅಲ್ಲಿ ಕಟ್ಕೊಂಡು ಹುಲ್ ಕಿತ್ತಾಕ್ತಿವಿ, ಹುಲ್ ಕಿತ್ತಾಕಿ ಆಮೇಲೆ ಕೆಲಸ ಮಾಡ್ಕೊಳ್ಳೋದು, ಆಮೇಲೆ ಬರ್ಬೇಕಾದ್ರೆ ಸ್ವಲ್ಪ ಹೊತ್ತು ಮೇಯಿಸ್ಕೊಳ್ಳೋದು, ಹಿಡ್ಕೊಂಬರೋದು. ಸ್ವಲ್ಪ ದಿವಸ ಕಷ್ಟಪಟ್ಟರೆ ಏನಾಗಲ್ಲ ಅಂತೇಳಿ ಕಷ್ಟಪಡ್ತೀವಿ, ಮತ್ತೆ ಹಾಲು ಎಲ್ಲ ಕೊಂಡ್ಕೊಳಕಾಗಲ್ಲ. ಈಗ ಎಮ್ಮೆ ಅಂತಂದ್ರೆ ಎಷ್ಟು ಸಾಕಾಣಿಕೆ ಮಾಡಿದ್ರ ನೀವು? ನಮ್ಮ ಮನೇಲಿ ಎರಡಿದೆ ಹಸು. ಈಗ ಹಸು ಬಿಟ್ಟು ಎಮ್ಮೆನ ಯಾಕೆ ಸಾಕಾಣಿಕೆ ಮಾಡಿದ್ರ ನೀವು? ಎಲ್ಲರೂ ಆ ಹಸು ಚೆನ್ನಾಗಿ ಡೇರಿಗೆ ಹಾಕ್ಬೋದು ಹಾಲು ಅಂತಾರೆ, ಆದ್ರೆ ನಮಗೆ ಎಮ್ಮೆನೆ ಚೆನ್ನಾಗಿ ಅಂತೇಳಿ. ಎಮ್ಮೆ ಅಂದ್ರೆ ಎಲ್ಲರೂ ಕಟ್ಟಿದ ಹತ್ರ ಮೇಯ್ತವೆ, ಹಸು ಅಂದ್ರೆ ನದೇಗತ್ತಲ್ಲ ಹಿಡ್ಕೊಂಡು ಹೋಗ್ಬೇಕು ಒಬ್ರು, ಹಾಗಾಗಿ ನಾವ್ ಎಮ್ಮೆನೆ ಚೆನ್ನಾಗಿ ಅವ್ ಎಲ್ಲಿ ಬಿಟ್ಟರು ಮೇಯ್ತವೆ ಅಂತೇಳಿ ಎಮ್ಮೆನೆ ಸಾಕ್ತಾ ಇದೀವಿ. ಆಮೇಲೆ ಆ ಹಸು ಅಂದ್ರೆ ಹಂಗಲ್ಲ, ಅವಕ್ಕೆ ಒಂದ್ಸರಿ ಏನಾದ್ರೂ ಹುಷಾರಿಲ್ದಂಗ ಆತಪ್ಪ, ಏನಾರ ಆತಪ್ಪ ಅಂದ್ರೆ ಬಹಳ ತುಂಬಾ ಕಷ್ಟ. ದನಕರುಗಳು ಕಟ್ಟಿಗೆದ್ಮೇಲೆ ಅಂದ್ರೆ ಬೇಗ ಎದ್ದಾಳ್ಬೇಕಾಗತ್ತೆ ಬೆಳಿಗ್ಗೆ ಅಂತಂದ್ರೆ ಎಷ್ಟು ಗಂಟೆಗೆ ಎದ್ದು ಯಾವ ರೀತಿ ನೀವು ಈ ಒಂದು ಎಮ್ಮೆಗಳ ಒಂದು ಸೇವೆ ಮಾಡ್ತೀರ? ನಮ್ಮನೆಯವರು 4 ಗಂಟೆಗೆ ಎದ್ದು ಎಮ್ಮೆ ಹೊರ ಕಟ್ಟಿ ಎಲ್ಲ ಸಗಣಿ ಹೊಡೆದು ಎಲ್ಲ ಇದು ಮಾಡಿರ್ತಾರೆ. ನಾವು 5-5:30 ಹಂಗೆ ಎದ್ದು ಮುಸರೆ ಇಡ್ತೀವಿ, ಹಾಲು ಕರ್ಕೊಂತೀವಿ, ಎಲ್ಲರ ಜವಾಬ್ದಾರಿಯಿಂದಾನೆ ಕೆಲಸ ಮಾಡ್ತೀವಿ. ಅಂದ್ರೆ ಕೊಠಡಿ ಸ್ವಚ್ಛತೆ ಇರಬೇಕು, ಎಮ್ಮೆಗಳನ್ನ ಸಾಕಷ್ಟು ಸ್ವಚ್ಛತೆ ಇಟ್ಟರೆ ಅಂದ್ರೆ ಯಾವುದೇ ರೋಗ ರುಜಿನಿ ತುತ್ತಾಗಲ್ಲ ನಮ್ಮ ದನಕರುಗಳು ಅಂತ ಹೇಳ್ತೀರ? ಹೌದು, ಎಲ್ಲ ಸ್ವಚ್ಛತೆ ಇರಬೇಕು, ನಾವೇ ಆಗಿರ್ತೀವೋ ಹಾಗೆ ದನನೂ ಇರಬೇಕು, ಕ್ಲೀನಾಗಿ ಇರಬೇಕು, ಆಮೇಲೆ ಜಾಸ್ತಿ ಬಿಸಿಲಿಗೂ ಕಟ್ಟಲ್ಲ, ನೆರಳಲ್ಲೇ ಇರಬೇಕು, ಎಲ್ಲ ಚೆನ್ನಾಗಿ ಇಟ್ಕೊಂಡಿದೀವಿ, ಚೆನ್ನಾಗಿ ನೋಡ್ಕೊಂತಿದ್ದೆ ನಾನು. ಸಾಕಷ್ಟು ಹೊತ್ತು ಬಿಸಿಲಿಗೆ ಕಟ್ಟಬಾರ್ದು ಅಂತ ಹೇಳಿದ್ರ, ಬಿಸಿಲಿಗೆ ಕಟ್ಟಿದ್ರೆ ನಿಮ್ಗೆ ಏನ್ ಸಮಸ್ಯೆ ಅಂತ ಹೇಳ್ತೀರ ಇಲ್ಲಿ? ಬಿಸಿಲಿಗೆ ಕಟ್ಟಿದ್ರೆ ತೇಗ್ತಾ ಇರ್ತವೆ, ಹಾಗಾಗಿ ಮೇಯಲ್ಲ, ಹಾಗಾಗಿ ನೆರಳಾಗೆ ಕಟ್ಟಿ ಮೇವು ಹಾಕಿ ನೀರು ಕುಡಿಸ್ತೀವಿ. ಈಗ ಸಾಕಷ್ಟು ಹೊತ್ತು ಬಿಸಿಲಿ ಕಟ್ಟೋದ್ರಿಂದ ಹಾಲಿನ ಪ್ರಮಾಣ ಏನಾದ್ರೂ ಕಡಿಮೆ ಆಗುತ್ತೆ? ಅದೇ ಎಮ್ಮೆ ತೆಗಿ ತೆಗಿ ಸುಸ್ತಾಗಿರ್ತಾವ, ಹಾಲು ಕಡಿಮೆ ಆಗ್ಬೋದು, ಆಗುವಂತ ಇದು ಬರಬಹುದು, ಆದ್ರೆ ಅದಕ್ಕಾಗಿ ನಾವು ಜಾಸ್ತಿ ಬಿಸಿಲಿ ಕಟ್ಟಲ್ಲ. ಈಗ ಹಾಲು ಎಲ್ಲ ಮಾರಾಟ ಮಾಡೋದು ಅಂತಂದ್ರೆ ನಿಮ್ಮೂರಿನಲ್ಲಿ ಡೈರಿ ಇದೆಯಾ, ಬೇರೆ ಕಡೆ ಮಾರಾಟ ಮಾಡ್ತೀರಾ? ಡೈರಿನೂ ಇದೆ ನಮ್ಮೂರಲ್ಲಿಯ, ಆದ್ರೆ ಎಮ್ಮೆ ಹಾಲು ಡೈರಿ ಡಿಗ್ರಿ ಬರಲ್ಲ ಅಂತೇಳಿ ಹಾಕ್ಸ್ಕೊಳಲ್ಲ, ಹಾಗಾಗಿ ನಾವು ಜಗಳೂರಿಗೆ ಮೊಸರು ತಗೊಂಡೋಗಿ ಹಾಲು ಮೊಸರು ಕೊಟ್ಟು ಬರ್ತೀವಿ ಹೋಟ್ಲುಗಳಿಗೆ. ಅಂದ್ರೆ ನಿಮ್ಗೆ ಜಗಳೂರು ಇಲ್ಲಿಗೆ ಸಮೀಪ ಇದೆ? ಹೌದು, ನಮಗೆ ಜಗಳೂರು ಸಮೀಪ ಇದೆ, ಮೊಸರು ಹಾಲು ಕೊಡಕ್ಕೂ ಚೆನ್ನಾಗಿದೆ. ಈಗ ನಿಮಗೆ ಅಲ್ಲಿಗೆ ಹೋಗಿ ಬರೋದು ಇದೆಲ್ಲ ಕಷ್ಟ ಅನ್ಸಲ್ವಾ ಮಾರಾಟ ಮಾಡೋದು? ಸ್ವಲ್ಪ ಕಷ್ಟ ಅನ್ಸುತ್ತೆ, ಮತ್ತೆ ಬಂದ ದರ ಹೊಡ್ಕೊಂಡು ಹೋಗ್ಬೇಕು ಅಂದ್ರೆ, ಹಾಗಾಗಿ ಮತ್ತೆ ಏನ ಮಾಡ್ಬೇಕಲ್ಲ ಅಂತ ಹೇಳಿ ಎಮ್ಮೆ. ಇದುವರೆಗೂ ಕೃಷಿ ಬದುಕಿನ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಬಿಸ್ತುವಳ್ಳಿ ಗ್ರಾಮದ ರೈತ ಮಹಿಳೆಯರಾದ ಮಧು, ಎಚ್ಎಸ್ ಹಾಗೂ ಮಂಜುಳಾ ಮಾವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ಎಕ್ಸ್ಟ್ರೀಮ್ ಹೀಟ್ ವೇವ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಥೌಸಂಡ್ಸ್ ಆಫ್ ಡೆತ್ಸ್ ಇನ್ ಇಂಡಿಯಾ. ಕ್ಲೈಮೇಟ್ ಚೇಂಜ್, ಅರ್ಬನೈಸೇಷನ್, ಇನ್ಕ್ರೀಸ್ಡ್ ಯೂಸ್ ಆಫ್ ಫಾಸಿಲ್ ಫ್ಯೂಲ್ ಅಂಡ್ ಡಿಪ್ಲೀಟಿಂಗ್ ಗ್ರೀನ್ ಕವರ್ ಆರ್ ಆಲ್ಸೋ ರೆಸ್ಪಾನ್ಸಿಬಲ್ ಅಂಡ್ ವಿಲ್ ರಿಸಲ್ಟ್ ಇನ್ ವರ್ಸ್ ಹೀಟ್ ವೇವ್ಸ್ ಇನ್ ದ ಫ್ಯೂಚರ್. Heat waves are stealthy and dangerous. Most people are unaware that they can have but can affect anyone. So prevention is better than cure. If unwell due to heat, go to the health center or doctor immediately. Always ensuring your safety. National Disaster Management Authority, Government of India. ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ಒಂದು ಜನಪದ ಗೀತೆಯನ್ನು ಕೇಳಿ ಬರೋಣ. ನಾರಿ ಮನಸೋತಳೋ ಬೆಳ್ಳಿ ನೊಂಗ್ರಕ್ಕೆ ನಾರಿ ಮನಸೋತಳೋ ಬೆಳ್ಳಿ ನೊಂಗ್ರಕ್ಕೆ ನಾರಿ ಮನಸೋತಳೋ ಅಲ್ಲಾದೆ ಕಣೆ ನನ್ನ ತಳಮಾನೆ